ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ನಿನ್ನೆ ನಾನೇ ನೋಡ್ತಾ ಇದ್ದರು ಪರಮಹಂಸರು ಬೆಚ್ಚಿ ಬೆಚ್ಚಿ ಬಳಸ ಭಕ್ತರ ಹಿತಕ್ಕಾಗಿ ಬದೋಕಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾತು ಮಹರ್ಷಿಯ ಬರೀತಾ ಇದ್ದಾನೆ, ಏನು ಆಶ್ಚರ್ಯ ಕೇಳ್ತಾ ಇದ್ದಾರೆ. ತಾಯಿ ಯಾರ್ಯಾರು ನಿನ್ನನ್ನು ಸಮೀಪಿಸ್ತಾರೋ ಅವರ ಸಕಲ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಡು. ಆದರೆ ಅವರು ಒಮ್ಮೆಗೆ ಎಲ್ಲವನ್ನೂ ತ್ಯಾಗ ಮಾಡುವಂತೆ ಬಲಾತ್ಕರಿಸಬೇಡ. ವಾಯುಗಳು ಕೊನೆಯಲ್ಲಿ ಹೇಗಬೇಕು ಹಾಗೆ ಮಾಡು. ನೀನು ಅವರನ್ನು ಸಂಸಾರ ಇರುವುದಾದ್ರೆ ಒಮ್ಮೊಮ್ಮೆ ಅವರಿಗೆ ನಿನ್ನ ದರ್ಶನವನ್ನು ಕೊಡು. ಇಲ್ಲದಿದ್ರೆ ಅವರು ಬಸ್ಸಿಕೊಂಡಿರುವ ಬಗೆ ಹೇಗೆ? ಒಮ್ಮೊಮ್ಮೆ ನೀನು ಅವರಿಗೆ ನಿನ್ನ ದರ್ಶನ ಕೊಡದಿದ್ರೆ ನಿನ್ನ ದರ್ಶನ ಮಾಡಬೇಕು ಅಂತ ಉತ್ಸಾಹ ಅವರಿಗೆ ಕಾಯ್ತಾನೆ ಬಂದಿತ್ತು. ಇಷ್ಟು ಬೇರೆ ಕೊನೆಗೆ ನಿನಗೆ ಇಚ್ಛೆ ಬಂದಂತೆ ಮಾಡ. ಶ್ರೀರಾಮಕೃಷ್ಣ ಈ ಪ್ರಾರ್ಥನೆಯನ್ನ ನಾವು ಎಷ್ಟು ಆಲೋಚನೆ ಮಾಡಿದ್ರೆ ಭಾವಿಸಿದ್ರೆ ಅಷ್ಟು ಅದರ ಅರ್ಥ ವಿಶಾಲವಾದ ಹೋಗುತ್ತೆ. ಒಂದನೇದಾಗಿ ಸಕಾಮ ಭಕ್ತಿ ಒಳ್ಳೆಯದಲ್ಲ. ಭಗವಂತನ ಅಥವಾ ಭಗವಂತನನ್ನ ಯಾವುದೋ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡೋದು ಒಳ್ಳೆಯದಲ್ಲ. ಅದರಿಂದ ನಮಗೆ ಕೊನೆಗೆ ಹಾನಿಗಳು ಉಂಟಾಗುತ್ತೆ ಇತ್ಯಾದಿ ಒಂದು ಬಗೆಯ ಬೌದ್ಧ ಒಂದು ಬಗೆಯ ಪ್ರಚಾರ ಇದೆ. ಆದರೆ ಋಷಿ ರಾಮಕೃಷ್ಣರು ಹೇಳ್ತಾ ಇದ್ದಾರೆ, ತಾಯಿ ಯಾರ್ಯಾರು ನಿಮ್ಮ ಮಡಿಗೆ ಬರ್ತಾರೋ ಅವರ ಸಕಲ ಅಭಿಷ್ಟಗಳನ್ನು ಪೂರ್ಣ ಮಾಡಿಕೊಡುವುದು. ಸಕಲ ಅಭಿಷ್ಟಗಳನ್ನ ಲೌಕಿಕವಾದ ಅಭಿಷ್ಟಗಳು ಅದೆಷ್ಟು ಆರೋಗ್ಯದಿಂದ ಹಿಡಿದು ಮದುವೆಯಿಂದ ಹಿಡಿದು ಮನೆ ಕಟ್ಟುವುದರಿಂದ ಹಿಡಿದು ಆರ್ಥಿಕ ಅವಶ್ಯಕತೆಗಳಿಂದ ಹಿಡಿದು ಎಲ್ಲವನ್ನು ಹಿಡಿದು ಆಗುತ್ತೆ. ಆ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಗೆ ಕೊಡಬಲ್ಲಂಥವಳು ಜಗನ್ಮಾತೆ. ಒಂದನೇದಾಗಿ ನಮ್ಮ ಇಷ್ಟಾರ್ಥಗಳೆಲ್ಲ ಆ ಜಗನ್ಮಾತೆಯ ಶಕ್ತಿಯನ್ನು ತೋರಿಸಿ ನೋಡಿದ್ರೆ ಅದು ಈಡೇರಿ ಕೊಡೋದಕ್ಕೆ ಏನೇನೂ ಕಷ್ಟವಿಲ್ಲ. ಹನ್ನಾರು ಲೋಕಗಳನ್ನು ನೋಡಿಕೊಳ್ಳತಕ್ಕಂಥವರು ಒಬ್ಬ ಬಡಜೀವಿಯ ಯಾವುದೋ ಕೆಲವು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿದೆ ಅದನ್ನು ಮನುಷ್ಯ ಕೇಳಲಿಲ್ಲ. ಅವರನ್ನ ಬೇಡಿಕೊಳ್ಳೋದಿಲ್ಲ, ಬೇಡಿಕೊಳ್ಬೇಕು, ಅವರು ಕೂಡ ಈಡೇರಿಸಿಕೊಳ್ಬೇಕು. ಈಡೇರಿಸಿಕೊಳ್ಳುವಂತೆ ಶ್ರೀರಾಮಕೃಷ್ಣನಿಗೆ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಕಲಿಯುಗದ ಅವತಾರ ಶ್ರೀರಾಮಕೃಷ್ಣ ಭಕ್ತರ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳುವಂತೆ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಭಕ್ತರ ಲೌಕಿಕ ಇಷ್ಟಗಳನ್ನೇ ಈಡೇರಿಸಿಕೊಂಡೇ ಇರ್ತಕ್ಕಂಥವಳು ಇನ್ನು ಅಲೌಕಿಕವಾದದನ್ನು ಈಡೇರಿಸಿಕೊಳ್ಳುವಂತೆ ಅನ್ನೋ ಪ್ರಶ್ನೆಯೆಲ್ಲ ಇರುತ್ತೆ ನೋಡಿ. ಅಲ್ಲದೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಧರೆಗೆ ತೆಗೆದುಕೊಳ್ಳುವ ವೇಳೆಗೆ ಎಷ್ಟೊಂದು ನಾಸ್ತಿಕತೆ ಹರಡಿಕೊಂಡಿತ್ತು, ಎಷ್ಟೊಂದು ವೈಜ್ಞಾನಿಕತೆ ಹರಡಿಕೊಂಡಿತ್ತು, ಎಷ್ಟೊಂದು ಆ ಪಾಶ್ಚಾತ್ಯರ ಜಡವಾದ ಅದರಂತಾ ಹರಡಿಕೊಂಡಿತ್ತು. ಭೋಗ ವಿನಾಶ ಅಂತಕ್ಕಂಥದ್ದಾದ್ರೆ ಜೀವನದ ಏಕೈಕ ಗುರಿ ಅಂತ ಮಟ್ಟಿಗೆ ಬೆಳೆದಿತ್ತು. ಈ ಸಂದರ್ಭದಲ್ಲಿ ಒಂದು ವಿಜ್ಞಾನ ನಮಗೆ ಒದಗಿಸಿಕೊಳ್ಳುವಂತಹ ಸೌಲಭ್ಯವನ್ನ ಭಗವಂತ ಒದಗಿಸಿಕೊಡದೇ ಇತ್ತು ಅಂತ ಹೇಳಿದ್ರೆ ಯಾರ ತಾನೇ ಆ ಭಗವಂತನ ಕೇಳಬೇಕು ಅಂತಾರೆ? ಇವತ್ತು ಕೂಡ ಹೇಳ್ಬೋದಿದ್ದಾರೆ, ನಮ್ಮ ವಿಜ್ಞಾನವೇ ನಮಗೆಲ್ಲವನ್ನು ಒದಗಿಸಿಕೊಡ್ತಾ ಇದೆ, ಯಾಕಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಏನಿದೆ? ಈ ಮಾತುಗಳನ್ನು ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ. ಇವತ್ತು ದೇವಸ್ಥಾನದಲ್ಲಿ, ಯಾವ ದೇವಸ್ಥಾನದಲ್ಲಿ ಇರತಕ್ಕಂತಹ ದೇವರು ಏನೋ ಕೆಲವಾರು ಅಭಿಷ್ಟರನ್ನ ಈಡೇರಿಸಿಕೊಡ್ತಕ್ಕಂತಹ ಒಂದು ಘಟನಾವಳಿ ನಡೆದಿದ್ದೆ, ಆ ದೇವಸ್ಥಾನಕ್ಕೆ ನೂರಾರು ಜನ. ಅದು ಮಾರಿಯಮ್ಮನ ದೇವಸ್ಥಾನ ಆದರೂ ಸರಿಯೇ, ಅದೇನೋ ನಮ್ಮ ಅಭಿಷ್ಟ ಈಡೇರಿಸಿದಂತೆ ಒಂದು ಸ್ವಲ್ಪ ವರ್ತಮಾನ ಹರಡಿಸುತ್ತಾರೆ. ಒಂದಷ್ಟು ಪ್ರಯೋಗ ಮಾಡಿ ನೋಡ್ಬೋಣ, ಒಂದು ವಾರ ಎರಡು ವಾರ ನೋಡ್ಬೋಣ. ಯಾಕೆಂತಂದ್ರೆ ಮನುಷ್ಯನಿಗೆ ಬರತಕ್ಕಂಥ ಅಸಹಾಯಕ ಪರಿಸ್ಥಿತಿಗಳು ಎಂಥ ಕಷ್ಟವನ್ನು ಕೊಡುತ್ತದೆ, ಸಂಕಟವನ್ನು ಕೊಡುತ್ತದೆ ಅಂತ ಹೇಳಿದ್ರೆ ಇತರ ಮನಸ್ಸಿನಿಂದ ಅದನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಹಾಗಾದಲ್ಲಿ ಹೋಗ್ಬೇಕು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಉಪಾಯ, ಈ ಅಭಿಷ್ಟಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ನೆಲದಲ್ಲಾದರೂ ಕೂಡ ಆ ಭಗವಂತಿಯ ಪಾದಗಳಿಗೆ ಭಗವಂತಿ ಆಗಿದ್ದನ ಅಂತ ಇನ್ನೊಂದು ಮಾತಾಡ್ತಾರೆ ಜೊತೆ ಜೊತೆ. ಆದರೆ ಅವರು ಒಮ್ಮೆಗೆ ಎಲ್ಲವನ್ನು ತ್ಯಾಗ ಮಾಡುವಂತೆ ಬಲಾತ್ಕರಿಸಬೇಡ. ಶ್ರೀರಾಮಕೃಷ್ಣ ಅವತಾರದಲ್ಲಿ ತ್ಯಾಗಶೀಲಿಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಒಂದು ಪ್ರಬಲ ಉದ್ದೇಶ, ಭಗವಂತನಿಗಾಗಿ ಸರ್ವದನ್ನು ಪರಿತ್ಯಾಗ ಮಾಡಿ ಸನ್ಯಾಸ ಜೀವನವನ್ನೇ ಸ್ವೀಕಾರ ಮಾಡಿ ಆ ಭಗವಂತನ ಜೀವನವನ್ನ ನಡೆಸತಕ್ಕಂತಹ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅವರ ಜೀವನದ ಒಂದು ಪ್ರಧಾನ ಉದ್ದೇಶ ಆಗಿತ್ತು ಅಂತ ಹೇಳಿದ್ರೆ ಆಶ್ಚರ್ಯವೇನಲ್ಲ. ಯಾಕೆಂದ್ರೆ ಶ್ರೀರಾಮಕೃಷ್ಣ ನಿರ್ಯಾಣ ಹೊಂದುವ ಬೆಳಗ್ಗೆ ಎಷ್ಟೊಂದು ಜನ ಸನ್ಯಾಸಿ ಈರು ಸನ್ಯಾಸಿ ಪುತ್ರರು ನಿರ್ಮಾಣವಾದರು, ಅವರ ಸನ್ಯಾಸ ಸ್ವೀಕಾರ ಮಾಡಿದ್ರು. ಆ ಸನ್ಯಾಸಿಗಳು ಈ ಒಂದು ಸನ್ಯಾಸಿಗಳ ದೊಡ್ಡ ಸಮುದಾಯವನ್ನೇ ಹೇಗೆ ನಿರ್ಮಾಣ ಮಾಡಿಕೊಂಡು ಇವತ್ತು ಪ್ರಪಂಚದ ಅತ್ಯಂತ ಎಷ್ಟೊಂದು ರಾಮಕೃಷ್ಣ ಮಠಗಳಿವೆ, ಎಷ್ಟೊಂದು ಸನ್ಯಾಸಿಗಳಿದ್ದಾರೆ. ಆ ಶ್ರೀರಾಮಕೃಷ್ಣ ಹೆಸರಲ್ಲಿ ಒಳಗೋಗಿ ಬಂದು ತಮ್ಮ ಸುಂದರವಾದ ದೇಶ ರಾಶಿಯನ್ನು ಕೂಡ ಬರಿಕೊಟ್ಟು ಶ್ರೀರಾಮಕೃಷ್ಣರು ಸ್ವಯಂ ಕೆಲವು ಯುವಕರನ್ನ ತಮ್ಮರಿಗೆ ಆಕರ್ಷಿಸುವ ಸಂದರ್ಭದಲ್ಲಿ ಆ ಯುವಕರ ಅಣ್ಣನೋ ತಮ್ಮನೋ ಅವನು ಕೂಡ ಸತ್ಸಂಸ್ಕಾರ ಇರುವುದನ್ನು ಕಂಡು ಅವನನ್ನು ಎಳೆದು ಬಿಡಲೋ ಅಂತ ಈ ತಮ್ಮನ ಹತ್ರ ಅಥವಾ ಅಣ್ಣನ ಹತ್ರ ಕೇಳಿದಾಗ ಆ ಅಣ್ಣನೋ ತಮ್ಮನೋ ಆಗಲಿ ಅವನನ್ನು ಕೂಡ ಕರ್ಕೊಂಡ್ಬಿಡಿ, ಅವನು ಕೂಡ ಸನ್ಯಾಸ ದೀಕ್ಷೆಯನ್ನು ಬಡದಿಟ್ಟು ತ್ಯಾಗಿ ಆಗಲಿ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಮ್ಮ ಬೇಡ ಬೇಡ, ಈಗಾಗಲೇ ನಾನು ಆದಿಶಕ್ತಿಯನ್ನ ಆದ್ಯಾಶಕ್ತಿಯನ್ನ ಬಹಳಷ್ಟು ಮೋಹಿಸ್ಬಿಟ್ಟಿದ್ದೇನೆ. ಆದ್ಯಾಶಕ್ತಿಯನ್ನು ಮೋಹಿಸ್ಬಿಟ್ಟಿದ್ದೇನೆ ಅಂದ್ರೆ ಏನು ಅಂತ, ಎಷ್ಟೋ ಜನ ಯುವಕರ ತಾಯಿ ಇನ್ನೂ ನೋಯಿಸಿದ್ದೇನೆ ಅಂತ ಅರ್ಥ. ನಮ್ಮ ಶಾಸನಕ್ಕೆ ಎಷ್ಟೊಂದು ಜನ ಸನ್ಯಾಸಿಗಳೆಲ್ಲ ಗೊತ್ತಾಯ್ತಾರೋ, ಅವರ ತಾಯಿಯನ್ನು ಎಷ್ಟೇ ತೊಡಕೆ ಆಯ್ತಾರೋ, ಆ ಅಳುವಿನಿಂದ ಶ್ರೀರಾಮಕೃಷ್ಣ ಕಲಿಸುತ್ತೆ. ಅದರಲ್ಲಿ ಗೊತ್ತಿಲ್ಲ ಅಂತಲ್ಲ, ಅದಕ್ಕೆ ಅವರು ಕೂಡ ಕಷ್ಟಪಟ್ಟು ಅವ್ರಿಗೆ ಒಳ್ಳೆ ಮಾಡಬೇಕಾಗುತ್ತೆ. ತ್ಯಾಗ ಯಾವಾಗ ಬರಬೇಕು? ಭೋಗವೆಲ್ಲ ಮುಗಿದ ಮೇಲೆ ತ್ಯಾಗ ಬರಬೇಕು. ಆಗ ಬರ್ತಕ್ಕಂತಹ ತ್ಯಾಗ ಇದೆಯಲ್ಲ, ಅದು ಒಳ್ಳೆ ಗಲಿತನಾದ ತ್ಯಾಗ. ಆ ತ್ಯಾಗದಲ್ಲಿ ಎಲ್ಲ ಬಗೆಯ ಪ್ರಬುದ್ಧತೆ ಇರುತ್ತೆ, ಮೆಚ್ಯೂರ್ ಕಂಡೀಷನ್. ಅದೊಂದು ಗಣಿತ ಅವಸ್ಥೆ. ಗಣಿತ ಅಂದ್ರೆ ಗಣಿತ ಹಣ್ಣು ಹೇಗೆ ರುಚಿಕರವಾಗಿರುತ್ತೋ, ಪರಿಪೂರ್ಣವಾದ ತ್ಯಾಗ ಅಂತ ಯಾರ ವ್ಯಕ್ತಿತ್ವದಲ್ಲಿ ಮೂಡಿ ಬಂದಿರುತ್ತೋ ಆ ವ್ಯಕ್ತಿಯು ಕೂಡ ಎಲ್ಲರಿಂದ ಕೂಡ ಸ್ವೀಕರಿಸಲ್ಪಡ್ತಾನೆ. ಆ ಜಾಗದಲ್ಲಿ ಏನೋ ಒಂದು ಬಗೆಯ ರಸ ಕಂಡು ಬರುತ್ತೆ. ಜಾಗದಿಂದ ಜೋರುಮೋರೆ ಉಂಟಾಗುವುದಿಲ್ಲ, ಜಾಗದಿಂದ ಆನಂದಮಯ ಮುದ್ರೆ ಕಂಡು ಬರುತ್ತೇವೆ. ಅದಕ್ಕೊಂದು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಬಲಾತ್ಕರಿಸಬೇಡ ಅಂತ. ರಾಮಕೃಷ್ಣಾಚಾರ್ಯರು ಕೂಡ ಬಲಾತ್ಕಾರದ ಸನ್ಯಾಸ ಇಲ್ಲ, ಸಣ್ಣ ವಯಸ್ಸಲ್ಲೇ ಸನ್ಯಾಸ ಕೊಡೋದಂತೂ ಇಲ್ಲವೇ ಇಲ್ಲ. ಕನಿಷ್ಠ ಪಕ್ಷ ಅವನು ಗ್ರಾಜ್ಯುಯೇಟ್ ಆಗಲೇಬೇಕು, ಪದವೀಧರ ಆಗಲೇಬೇಕು ಅಂತ ಈ ನಡುವೆ ಜಾಸ್ತಿ ಒತ್ತಾಯ ಮಾಡ್ತಾ ಇದ್ದಾರೆ. ಜಾಸ್ತಿ ಹೇಳಿದ್ರೆ ಅವನಲ್ಲಿ ಪ್ರಪಂಚದ ಬಗ್ಗೆ ಒಂದು ಸರಿಯಾದ ವಾತರಿಕೆ ಉಂಟಾಗಬೇಕು, ಪ್ರಪಂಚದ ಜೀವನದ ಕ್ಷಣಿಕತೆಯ ಬಗ್ಗೆ ಒಂದು ಸ್ಪಷ್ಟವಾದ ಅರಿವು ಉಂಟಾಗಬೇಕು. ವೈರಾಗ್ಯವನ್ನ ಬೌದ್ಧಿಕವಾಗಿ ಆದರೂ ಸರಿಯಾದ ರೀತಿಯಲ್ಲಿ ಗ್ರಹಿಸುವ ಸಾಮರ್ಥ್ಯವನ್ನ ಪಡೆಯಲಿಕ್ಕೆ ಅವನಲ್ಲಿ ಯೋಗ್ಯತೆ ಇರಬೇಕು, ಆ ಸಾಮರ್ಥ್ಯವನ್ನು ಪಡೆದಿರಬೇಕು. ಈ ದೃಷ್ಟಿಯಿಂದ ಬಲಾತ್ಕಾರದ ಸನ್ಯಾಸ ಇದುವೇ ಇಲ್ಲ. ಶ್ರೀರಾಮಕೃಷ್ಣ ಕೂಡ ಅದನ್ನೇ ಹೇಳಿದ್ದಾರೆ, ಅಮ್ಮ ಯಾರಾದರೂ ಕೂಡ ಬಲಾತ್ಕರಿಸಬೇಡ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಭೋಗ ಮುಗಿಯದೆಯೇ ತ್ಯಾಗ ಪ್ರಾರಂಭವಾಗುವುದಿಲ್ಲ ಅಂತ. ಭೋಗ ಅದೊಂದು ಬಹಳ ದೊಡ್ಡ ವಾಸನೆ, ಜೀವನಕ್ಕೆ ಆ ಸಂಸ್ಕಾರ ಆಗಲೇಬೇಕು. ಅದಕ್ಕೋಸ್ಕರ ವೈವಾಹಿಕ ಜೀವನವನ್ನ ಒಂದು ಸಂಸ್ಕಾರ ಅಂತ ಕರೆಯಲಾಗಿದೆ ಹಿಂದೂ ಗ್ರಂಥದಲ್ಲಿ. ಜನನದಿಂದ ಮರಣದವರೆಗೆ ಷೋಡಶ ಸಂಸ್ಕಾರಗಳಿವೆ, ಷೋಡಶ ಸಂಸ್ಕಾರಗಳು, 16 ಬಗೆಯ ಸಂಸ್ಕಾರಗಳು. ಇದರಿಂದ ಆ ವ್ಯಕ್ತಿ ಸುಸಂಸ್ಕೃತನಾಗ್ತಾನೆ, ಅವನ ಹೃದಯ ಸುಸಂಸ್ಕೃತವಾಗಿದೆ. ಯಾರು ಈ ವೈವಾಹಿಕ ಜೀವನದ ಮೂಲಕ ದಾಂಪತ್ಯ ಜೀವನವನ್ನು ನಡೆಸಿ ಅವನ ಆ ಭೋಗಾಭಿಲಾಷೆಯನ್ನ ಈಡೇರಿಸಿಕೊಳ್ತಾನೋ ಅವನ ಹೃದಯ ಅಂತಕ್ಕಂಥ ದುರಿತವಾಗುತ್ತೆ. ಅದಕ್ಕೋಸ್ಕರವೇ ಕ್ರಮ ಸನ್ಯಾಸವನ್ನು ಹೇಳಲಾಗಿದೆ. ಒಂದು ಬ್ರಹ್ಮಚರ್ಯಾಶ್ರಮ, ಆಮೇಲೆ ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥಾಶ್ರಮ, ಆಮೇಲೆ ಸನ್ಯಾಸಾಶ್ರಮ. ಹಿಂದೂ ಧರ್ಮದಲ್ಲಿ ಇದೊಂದು ಪ್ರಧಾನವಾದ ವ್ಯವಸ್ಥೆ, ಆಶ್ರಮ ಧರ್ಮ ವರ್ಣ ಧರ್ಮ. ಶ್ರೀರಾಮಕೃಷ್ಣ ಹೇಳಿದ್ರು ಭೋಗ ಮುಗಿಯದೆ ತ್ಯಾಗ ಪ್ರಾರಂಭವಾಗುವುದಿಲ್ಲ ಅಂತ. ಈ ಮಾತನ್ನು ಕೇಳಿಕೊಂಡು ಯಾರ್ಯಾರು ಅದರಲ್ಲಿ ತ್ಯಾಗ ಜೀವನವನ್ನು ಪ್ರಾರಂಭಿಸಿಬಿಟ್ಟಿದ್ದಾರೋ, ಯಾರ್ಯಾವುದು ಪ್ರೋತ್ಸಾಹದಾಯಕವಾದಂತಹ ಮಾತುಗಳನ್ನು ಕೇಳಿ ಸ್ವಾಮಿ ವಿವೇಕಾನಂದರು ಕೂಡ ಬಹಳ ವೀರ್ಯವತ್ತರನಾಗಿ ಆ ತ್ಯಾಗ ಜೀವನವನ್ನು ಬಂಡಿಸ್ತಾ ಇರುವ ಸಂದರ್ಭದಲ್ಲಿ ಹೆಚ್ಚು ಪಟ್ಟದೇವರು ಸದಾಗಲಿ ತ್ಯಾಗ ಮಾಡಿ ಆಗಿಬಿಟ್ಟಿರುತ್ತೆ, ಗೋಪುರ ಯುವತಿಯನ್ನು ತ್ಯಾಗ ಮಾಡಿಬಿಟ್ಟು ಆಗಿರುತ್ತೆ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಬಲಾತ್ಕರಿಸಬಾರದು, ಭೋಗ ಮುಗಿಯದೆ ಯೋಗ ಪ್ರಾರಂಭವಾಗುವುದಿಲ್ಲ. ಮಹಾತ್ಯಾಗಕ್ಕೆ ಭೋಗ ಆಗಿರ್ತಕ್ಕಂಥ ಅನುಭವ ಒಂದಷ್ಟು ಆಗಿರ್ಬೇಕಾಗುತ್ತೆ ಅಂತ ಈ ಮಾತುಗಳೆಲ್ಲ ಹೆಚ್ಚು ಕೇಳಿ ಓಹೋ ನಾವು ತಪ್ಪು ಮಾಡಿದ್ರು, ನಾವು ಒಂದಷ್ಟು ಭೋಗ ಮುಸ್ಕಡೆ ಬರೋಣ ಆಗೋದ್ರಿಂದ ವಾಪಸ್ ಹೋಯ್ತು ಅಂತ ಹೇಳಿದ್ರೆ ಅದೊಂಥರ ಇನ್ನೇನಾಗುತ್ತೆ, ಒಂದಷ್ಟು ಅನುಭವ ಮತ್ತೆ ಮಾಡ್ಕೊಂಡು ಬರ್ಬೇಕಾಗುತ್ತೆ ಅಷ್ಟೇ. ಆ ವಾಸನೆ ಸೇರ್ತಕ್ಕಂಥ ಮೃದುವಿನಲ್ಲಿ ವಿಶೇಷವಾಗಿದ್ದಾಗ ಮತ್ತೆ ಅವನು ಭೋಗದ ರಾಜ್ಯಕ್ಕೆ ವಾಪಸ್ ಹೋಗಿಬಿಡ್ತಾನೆ. ಆ ಮಾತೇ ಅವನಿಗೆ ಪ್ರಿಯವಾಗಿ ಕಾಣಿಸಿದ್ರು. ಆದ್ರೆ ಇದು ಕೆಲವರಿಗಾಗಿ ಹೇಳಿದಂತಹ ಮಾತು ಅಂತನ್ನೋದನ್ನ ವಿವೇಚಿಸಲಾದವರು ಮಾತ್ರ ಅರ್ಥ ಮಾಡಿಕೊಡ್ತಾರೆ. ಶ್ರೀರಾಮಕೃಷ್ಣ ಹೇಳಿದ್ರು ಅಲ್ಲಿ ಅವರೆಲ್ಲರೂ ಒಬ್ಬಗೆ ತ್ಯಾಗ ಮಾಡಿಬಿಡುವಂತೆ ಬಲಾತ್ಕರಿಸಬೇಡ ಅಂತ ಹೇಳಿ ಹೇಳ್ತಾ ಒಳ್ಳೆಯದು, ಕೊನೆಯಲ್ಲಿ ಹೇಗಿರಬೇಕು ಹಾಗೆ ಮಾಡಿಬಿಡು. ಒಂದ್ ವೇಳೆ ಆ ಯುವಕರಿಂದಲೋ ಯುವತಿಯರಿಂದಲೋ ತ್ಯಾಗ ಮಾಡಿಸಿಯೇ ಬಿಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತು ಅಂತಂದ್ರೆ ಮಾಡಿಸ್ತು. ತಂದೆ ತಾಯಿಗಳು ಅಳಿಯಕ್ಕೇನಂತೆ ಪ್ರತಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಯಾವ ಮಗ ತ್ಯಾಗಕ್ಕಾಗಿ ಹೊರಟಿದಾನೋ ಅವನ ತಂದೆ ತಾಯಿಗಳು ಕಣ್ಣೀರು ಕೊಡಿಗಟ್ಟಲೆ ಹಾಕಿದ್ರು, ಬರೆಸಿದ್ರು ಕೂಡ ಅವನ ತ್ಯಾಗಕ್ಕೆ ಅಡ್ಡ ಬಂದರು ಕೂಡ ಇವನೇನು ಹೆದರಬೇಕಾಗಿಲ್ಲ. ಅದಕ್ಕೆ ಹೇಳಿದ್ರೆ ಆಧ್ಯಾತ್ಮ ಜೀವನಕ್ಕೆ ಅಡೆತಡೆಯಾಗಿ ನಿಲ್ಲುತ್ತಿದ್ದ ತಾಯಿ ತಾಯಿಯೇ ಅಲ್ಲ ಅಂತ ಒಂದು ಕಡೆ ಅವರು ಹೇಳಿದ್ದಾರೆ. ಈ ಮಾತು ಬಹಳ ಮುಖ್ಯ. ಮಾತು ದೇವೋಭವ ಅಂತಕ್ಕಂಥ ವಾಸನೆ ಪ್ರಧಾನವಾಗಿ ತೆಗೆದುಕೊಂಡು ತ್ಯಾಗ ಮಾಡುವವರೇ ಇರಲೇಬೇಕು ಅಂತ ಹೇಳಿದ್ರೆ ಲೋಕದಲ್ಲಿ ಜನರಿಗೆ ನೈತಿಕ ಜೀವನದ ಮರ್ಮವನ್ನು ತಿಳಿಸಿಕೊಡುವವರು ಯಾರು? ಆ ಭೋಗ್ಯತೆಯ ಪ್ರಾಬಲ್ಯವನ್ನ ಕಡಿಮೆ ಮಾಡಿಕೊಡುವವರು ಯಾರು? ಇವತ್ತು ಅಲ್ಲಲ್ಲಿ ಕಂಡು ಬರತಕ್ಕಂತಹ ಕೆಲವು ಕಾಳಿ ವಸ್ತ್ರ ಪ್ರಸರಿಸುತ್ತಂತಹದ್ದು, ಕಷಾಯಿ ವಸ್ತ್ರ ಪ್ರಸರಿಸುತ್ತಂತಹದ್ದು ಜನರಲ್ಲಿ ತ್ಯಾಗ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುತ್ತೆ. ಮಾತಾಡಬೇಕಾಗಿಲ್ಲ ಸನ್ಯಾಸಿಗಳು, ಸುಮ್ಮನೆ ಅವರು ಮಾಡಿ ಒಳ್ಳೆ ಶ್ರೇಷ್ಠವಾದಂತಹ ಪವಿತ್ರವಾದ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ರೆ ಸಾಕು, ಜನ ಸಮಷ್ಟಕ್ಕೆ ಅರ್ಥ ಮಾಡಿಕೊಡ್ತಾರೆ. ಏನೋ ಕೆಲವರಿಗೆ ಮಾತನಾಡತಕ್ಕಂತಹ ಒಂದು ಏನಂತಾರೆ ಒಂದು ಚಪಲ, ನಂತರ ಚಪಲ ಇತ್ತು ಅಂತಂದ್ರೆ ಮಾತಾಡ್ಬೋದು, ಅದನ್ನು ಮಾತಾಡಲೇಬೇಕು ಅಂತೇನಿಲ್ಲ. ಇಂತಹ ಸನ್ಯಾಸಿಗಳ ಅವಶ್ಯಕತೆ, ತ್ಯಾಗಿಗಳ ಅವಶ್ಯಕತೆ ಇದೆ. ಸ್ವಾಮಿ ವಿವೇಕಾನಂದರು ಅದನ್ನ ಎಷ್ಟೊಂದು ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿದ್ರೆ ಆಶ್ಚರ್ಯವಾಗುತ್ತೆ. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣ ಒಳ್ಳೆಯದು ಕೊನೆಗೆ ಹಾಕಬೇಕು, ಹಾಗೆ ಮಾಡ್ಬಿಟ್ಟಿದ್ದೀನಿ ಏನು ಅಂತ ಬಳಿಕ ಇನ್ನೊಂದು ಮಾತಾಡ್ತಾರೆ. ನೀನು ಆ ಜನರನ್ನ ಸಂಸಾರದಲ್ಲಿ ಇರೋದಾದ್ರೆ ಒಮ್ಮೊಮ್ಮೆ ಅವರಿಗೆ ನಿನ್ನ ದರ್ಶನವನ್ನು ಕೊಡು, ಇಲ್ಲದಿದ್ರೆ ಅವರು ಬದುಕಿಕೊಂಡಿರುವ ಭಯ ಹೇಗೆ, ಒಮ್ಮೊಮ್ಮೆ ನೀನು ಅವರಿಗೆ ನಿನ್ನ ದರ್ಶನ ಕೊಡ್ತೇವೆ ಹೋದ್ರೆ ನಿನ್ನ ದರ್ಶನ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಅವರಿಗೆ ಹೇಳ್ತಾನೆ ಬಂದಿತ್ತು. ದರ್ಶನ ಕೊಡು ಶ್ರೀರಾಮಕೃಷ್ಣ ಹೇಳಿದ್ದಾರೆ ದರ್ಶನ ಕೊಡುವಂತ ಜಗನ್ಮಾತೆಗೆ. ಸುಧ ಅವರೇ ಜಗನ್ಮಾತೆ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಚಲಿತ ಇದೆ. ಆದ್ರಿಂದ ಶ್ರೀರಾಮಕೃಷ್ಣ ಅವರಿಗೆ ಕೆಲವನ್ನ ದರ್ಶನ ಕೊಡು ಹೇಳ್ಬೋದು. ನೀನು ಹೇಳಿದ್ದಿಲ್ಲ ಕೊಡು ಅಂತ ಜಗನ್ಮಾತೆಗೆ ಹೇಳಿದ್ದಿಲ್ಲ ನೀನು, ಈ ಜಗನ್ಮಾತೆಗೆ ನಾಮ ಹೇಳಬೇಕು, ನಾವು ನಿಮ್ಮನ್ನ ಕೇಳ್ತೇವೆ ದರ್ಶನ ಕೊಡಿ ಅಥವಾ ಕೊಡು ಅಂತ ಕೇಳ್ಬೋದು. ನಾವು ಕೊಡಬೇಕು ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದ್ಸತಿ ನಾನು ದರ್ಶನ ಕೊಡಬೇಕಿದ್ರೆ ಆಶ್ರಮ ಬರೋದಿಲ್ಲ ನಾನು ಅಂತ ಹೇಳ್ಬೋದು. ಹಾಗೆಲ್ಲ ಮಾಡುವುದು ಉಂಟು, ನಮ್ಮ ಇಷ್ಟ ಹಾಕೊಂಡು ಈಡೇರ್ಸ್ಕೊಂಡು ನಿಮಗೆ ಬರದೇ ಇಲ್ಲ ಅಂತ ಬಿಟ್ಟು ಹೇಳಿ ತಮ್ಮ ಇಷ್ಟ ಆದ್ರೆ ಈಡೇರ್ಸ್ಕೊಂಡು ಕೂಡ ಉಂಟು ಇಲ್ಲ ಅಂತಲ್ಲ. ಆದ್ರಿಂದ ಅವ್ರ ದರ್ಶನ ಕೊಟ್ಟರು ಕೊಡಬಹುದು, ಯಾಕಂದ್ರೆ ಅವರೇ ಹೇಳಿದಾರಲ್ಲ. ಆದ್ರೆ ಕೊನೆಗೊಂದು ಮಾತು ಹೇಳಿದ್ರು, ಇಷ್ಟದ ಮೇಲೆ ಕೊನೆಗೆ ನಿನಗೆ ಇಚ್ಛೆ ಬಂದಂತೆ ಮಾಡಬಹುದು. ಈ ಮಾತಿನ ಅರ್ಥ ಏನು? ಒಂದ್ ವೇಳೆ ದರ್ಶನವನ್ನು ಪಡೆಯೋದಕ್ಕೆ ಆ ವ್ಯಕ್ತಿಯಲ್ಲಿ ಸುತರಾಮ ಅಧಿಕಾರ ಇಲ್ಲ ಅಂತ ಇಟ್ಕೋ, ಆದ್ರೆ ನೀನೇನು ಕಟ್ಟ ಬರ್ಬೇಕಾಗಿಲ್ಲಮ್ಮ ದರ್ಶನ ಕೊಡೋದು ನಡೆಯುತ್ತೆ. ಆ ಹೃದಯ ಆಗಿರ್ತಕ್ಕಂಥ ಎಷ್ಟು ವಿಚಾರವಾಗಿರುತ್ತೆ ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ಕಷ್ಟ ಆಗುತ್ತೆ ಅವರನ್ನು ದರ್ಶನ ಕೊಡೋದಕ್ಕೆ. ಸ್ವಪ್ನದಲ್ಲೂ ಕೂಡ ಬಂದು ದರ್ಶನ ಕೊಡೋದಕ್ಕೆ ಅವನಿಗೆ ಬಹಳ ಕಷ್ಟವಾಗಿರುತ್ತೆ. ಅದು ನೆನಪಾಗುತ್ತೆ ಅವರಿಗೆ, ಯಾಕಂತಂದ್ರೆ ಕೋಣದಷ್ಟು ಸಂಸ್ಕಾರ ಇದೆ ಅವನಲ್ಲಿ. ಅವನಿಗೆ ನಾನು ಹೇಗಪ್ಪ, ನಾನು ಅವನನ್ನು ಉದ್ಧಾರ ಮಾಡೋದು ಹೇಗಪ್ಪ ಅಂತ ಒಂದು ಕಡೆ ಉದ್ದೇಶಿಸಿದ್ದು ಉಂಟು. ಕೋಣದಲ್ಲಿರುವ ಸಂಸ್ಕಾರಗಳಿವೆ ಹತ್ರ ಅಂತ. ಕೋಣ ಅಂತಂದ್ರೆ ಸಮಸ್ಯೆ ಮುದ್ದೆ ಅವನಿಗೆ ಬರೀ ಭೋಗ, ಅದು ಕೂಡ ಅತ್ಯಂತ ಕುರುಡು ಭೋಗ. ಇಂತಹ ಒಂದು ವಾಸನೆ ಭೋಗ ವಾಸನೆ ತುಂಬಿರ್ತಕ್ಕಂತಹ ಆ ಭೋಗ ವಾಸನೆಯೊಂದಿಗೆ ಹಲವಾರು ದುಷ್ಟ ಸಂಸ್ಕಾರಗಳು ಕೂಡ ಅದೇ ತುಂಬಿಕೊಂಡಿರುವ ಸಂದರ್ಭದಲ್ಲಿ ದರ್ಶನಗಳು ಹೆಚ್ಚಾದ್ಯ. ಅದರಿಂದ ಇಷ್ಟು ಬೇರೆ ಕೊನೆಗೆ ನಿಮಗೆ ಇಚ್ಛೆ ಬಂದಂತೆ ಮಾಡಿದ್ರು. ಪರಮಾಂಸರು ಇನ್ನೂ ಭಾವಾದಷ್ಟಾಗಿ ಇದ್ದಾರೆ, ಇದ್ದಿದ್ದ ಹಾಗೆ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ನೋಡು ನೀನು ಇದುವರೆಗೆ ಬೇಕಾದಷ್ಟು ನಮಗೆ ವಿಚಾರದಲ್ಲಿ ಕಳೆದಿದ್ದೀಯೇ, ಇನ್ನು ಬೇಡ ಹೇಳು ಏನು ಮಾಡೋದಿಲ್ಲ ಅಂತ. ಮಾಸ್ಟರ್ ಕೈ ಮುಗಿದು ಹೇಳ್ತಾ ಇದ್ದಾನೆ, ಇಲ್ಲ ಇನ್ನು ಮಾಡೋದಿಲ್ಲ. ಮತ್ತೆ ತಂದ್ರು ವಿಚಾರ ದೇವರು ಇದ್ದಾನೋ ಇಲ್ವೋ ಅಂತ ವಿಚಾರ ಮಾಡು, ದೇವರು ಸಗುಣನೋ ನಿರ್ಗುಣನೋ ಅಂತ ವಿಚಾರ ಮಾಡು, ದೇವರಿಗೆ ಆಕಾರ ಇಲ್ಲೋ ಇಲ್ವೋ ಅಂತ ವಿಚಾರ ಮಾಡು. ಈ ಒಂದು ವಿಚಾರದ ಮೂಲಕ ಎಲ್ಲ ಭಗವದ್ಗೆ ಬರ್ತಾನೆ. ಈ ಒಂದು ತೋಟದ ಬುದ್ಧಿ ಇದೆಯಲ್ಲ, ಅದರಿಂದ ಅವನು ಅನಂತರಾದ ಪರಮಾತ್ಮ ತಿಳ್ಕೊಂಡು ಬಂದೇನೋ. ಪರಮಾತ್ಮನ ಕರುಣೆ, ಅಪಾರವಾದ ಕರುಣೆ, ಅದನ್ನ ಅರ್ಥ ಅರ್ಥ ಮಾಡುವ ಶಕ್ತಿ ಇದೆ ಮನುಷ್ಯನಿಗೆ. ಬೇಕಾದ್ರೂ ಮಾಡಬಲ್ಲ ಭಗವಂತ, ಒಪ್ಪೋ ಸುಮ್ಮನೆ ಅವನು ಬೇಕಾದ್ರೂ ಮಾಡಬಲ್ಲ ಅಂತ ಮಾತನ್ನು ಸುಮ್ಮನೆ ಒಪ್ಕೋ. ಈ ಕರುಣ ದರ್ಶನ ಕೊಡಬೇಕೆ, ಕೊಡಬಲ್ಲ ಅವನು ಒಪ್ಕೋ ಅದನ್ನ. ಅದರ ಒಪ್ಪಿಗೆ ಮನಸ್ಸು ಯಾಕೆ ವಿಚಾರ ಬುದ್ಧಿ ಇದೆ ಒಳಗಡೆ ಎಲ್ಲ ಆಯ್ತು ಅಂತ ಹೇಳಿ ನನ್ನ ಶ್ರೇಷ್ಠ ಸಂಸ್ಕಾರ ಬೇಕು. ನಾನು ಮಹಾಪಾಪಿ, ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಅದೆಷ್ಟು, ಇಲ್ಲಿ ಜನ್ಮಾಂತರ ಬೆಲೆ ಇದೆಯಲ್ಲ, ಅವ್ರು ಈಜಿವರೆಗೂ ಸರಿಯಾಗಿ ಇವರಿಗೆ ಮುಚ್ಚಿಲ್ಲ, ಸುಮ್ಮನೆ ಇಲ್ಲಿ ತಿಳ್ಕೊಂಡ್ಬಿಟ್ಟು ಭಗವಂತ ದರ್ಶನ ಕೊಡೋದಕ್ಕೆ ಇವನೇ ಸರಿಯಾಗಿ ನಿಂತಿರ್ತಾನೆ. ನಾನು ಭಗವಂತ ನಾನು ರಕ್ಷಿಸಿದ್ದೇನೆ, ನನಗೆಲ್ಲೇ ಪಾಪ ಇನ್ನು ಅಂತ ನಮ್ಮ ಈ ತಲಶ್ರದ್ಧೆಯಿಂದ ಮುಂದುವರಿಬೇಕು. ವಿಚಾರ ಮಾಡಕ್ ಹೋಗ್ಬೇಡ, ಅದನ್ನು ತರ್ಕ ಮಾಡಕ್ ಹೋಗ್ಬೇಡ ಅಂತನ್ನುವ ವಿಚಾರವನ್ನು ಸತ್ತಾಯಿದ್ದಾರೆ ಶ್ರೀರಾಮಕೃಷ್ಣ. ಮತ್ತೆ ಮತ್ತೆ ಹಿಂದೆ ಕೂಡ ನಿನ್ನೆ ಕೂಡ ಮತ್ತೆ ಹೇಳಿದ್ರು, ಅದಕ್ಕೆ ಅದಕ್ಕಿಂತ ಹಿಂದೆ ಹಿಂದೆ ಶನಿವಾರದಲ್ಲೂ ಕೂಡ ಈ ಮಾತನ್ನ ಹೇಳಿದ್ರು, ನಾವು ಕೇಳಿದ್ದೇವೆ. ಏನು ಪುನಃ ಸತ್ತಾಯಿದ್ದಾರೆ ನೋಡು, ಏನು ಇದುವರೆಗೆ ಬಿಕಾಸ್ ಸಮಯದ ವಿಚಾರದಲ್ಲಿ ಕಳೆದಿದ್ದೀಯೇ, ಇನ್ನು ಬೇಡ ಹೇಳು, ಇನ್ನು ಮಾಡೋದಿಲ್ಲ ಅಂತ ಮಾಸ್ಟರ್ ಕೈ ಮುಗಿ ಹೇಳ್ತಾ ಇದ್ದೇನೆ, ಇಲ್ಲ ಇನ್ನು ಮಾಡೋದಿಲ್ಲ. ಆದ್ರೆ ಏನಾದ್ರೆ ನಿನ್ನೆ ಹೇಳಿದ್ರು ಶ್ರೀರಾಮಕೃಷ್ಣ ತಾಯಿ ಬೇಕಾಗಿರೋದು ಶ್ರದ್ಧೆ, ಈ ಹಾಳು ವಿಚಾರ ಅಂತ ಒಂದು ತೊಲಗಿ ಹೋಗ್ಲಿ, ಅದು ನಾಶವಾಗ್ಲಿ. ಶ್ರದ್ಧೆ ಬೇಕು ಕುಲಭಾಕ್ಯದಲ್ಲಿ, ಶ್ರದ್ಧೆ ಬಾಲಕನಂತ ಶ್ರದ್ಧೆ. ತಾಯಿ ಮಗುವಿನ ಹೇಳ್ತಾ ಇದ್ದ ಮಗು ಅದೊಂದು ಮೂತುವಿದೆ ಅನ್ಸಿದ್ರೆ ಸಂಪೂರ್ಣ ನಂಬುತ್ತೆ. ಈಗ ಬೇರೆ ಇನ್ನೊಂದು ಮಾತು ಅವ್ರು ಹೇಳಿದ್ರು, ನಾನು ಅವನಿಗೆ ಇಷ್ಟೊಂದು ಹೇಳಿದೆ, ಅವನಿಗೂ ಅವನ ನನ್ನ ಮಾತು ಕೇಳಲೇ ಇಲ್ಲ. ಅವನು ಅಂದ್ರೆ ಮಾಸ್ಟರ್ ಮಾಷೆ ಆ ವಿಚಾರ ಬುದ್ಧಿಯಲ್ಲಿ ಬಿಡಲಿಲ್ಲ ಅಂತ ಸರಿಗೆ ಹೋಗುದಿಲ್ಲ. ಈಗ ಮತ್ತೆ ಮತ್ತೆ ಅವನ ಹತ್ರ ಭಾಷೆ ತೆಗೆದುಕೊಳ್ತಾ ಇದ್ದಾರೆ. ಅವನು ಕೂಡ ಪಾಪ, ಅವನು ಕೂಡ ವಿಚಾರ ಮಾಡಬಾರದು ಗೊತ್ತಾಗಿದೆ ಈಗ. ಆದ್ರೆ ಅಭ್ಯಾಸ ಮತ್ತೆ ಮಾಡಿದ್ದ ಮತ್ತು ಈಗಂತೂ ಹೇಳ್ತಾ ಇದ್ದಾನೆ, ಇಲ್ಲ ಇನ್ನು ಮಾಡುದಿಲ್ಲ ಅಂತ ಶ್ರೀರಾಮ್ ಹೇಳ್ತಾ ಇದ್ದಾರೆ. ಇದುವರೆಗೆ ಬೇಕಾದಷ್ಟು ಆಗಿಬಿಡ್ತೀನಿ, ನೀನು ಮೊಟ್ಟ ಮೊದಲು ನನ್ನನ್ನು ಸಂಧಿಸಿದಾಗಲೇ ನಾನು ನಿನಗೆ ನಿನ್ನ ಆದರ್ಶ ಏನು ಅಂತ ತಿಳಿಸಿಬಿಟ್ಟಿದ್ದೇನೆ. ನಿನ್ನ ವಿಷಯವಾಗಿ ನನಗೆಲ್ಲ ಗೊತ್ತಿದೆ ಅಲ್ವೇ? ನಾಲ್ಕು ಕೈ ಉಳ್ಕೊಂಡು ಹೇಳ್ತಾ ಇದ್ದೇನೆ, ಹೌದು ಗೊತ್ತಿದೆ. ಶ್ರೀರಾಮ್ ಹೇಳ್ತಾ ಇದ್ದಾರೆ, ನಿನ್ನ ಆದರ್ಶ ಯಾವುದು, ನೀನ್ ಯಾರು, ನಿನ್ನ ಒಳಗು ಹೊರಗು, ನಿನ್ನ ಹಿಂದಿನದು ಮುಂದಿನದು, ನಿನ್ನ ಹಿಂದಿನ ಜನ್ಮಗಳು ಮುಂದಿನ ಜನ್ಮಗಳು ಎಲ್ಲವೂ ನಾನು ಗೊತ್ತಿದೆ ಅಲ್ವೇ? ಮಾಸ್ಟರ್ ಮತ್ತೆ ಕೈ ಕೊಡ್ತಾನೆ, ಹೌದು ನಿಜ. ಶ್ರೀರಾಮ್ ಹೇಳ್ತಾರೆ, ನಿನಗೆ ಮಕ್ಕಳಾಗಿವೆ ಅಂತಂದ್ರೆ ಕೇಳಿ ನಾನು ನಿನ್ನನ್ನು ಹಿಡಿದಿದ್ದೆ. ಈಗ ಹೋಗಿ ನೀನು ಬೇಕಾದ್ರೆ ಮನಸ್ಸಿ ವಾಸವಾಗಿ ಇರು. ದಕ್ಷಿಣ ಇಷ್ಟದಲ್ಲಿ ಮಾಸಮಾಶಯ ವಾಸ ಮಾಡ್ತಕ್ಕಂಥದ್ದು ಇದೆ ಮನೆಯ ದಿನಗಳು. ಮುಂದೆ ಶ್ರೀರಾಮಕೃಷ್ಣರು ಕಾಶಿಗೆ ಹೋಗ್ತಕ್ಕಂಥದ್ದು, ಮಾಸಮಾಶಯ ನನ್ನ ಮನೆಗೆ ಹೋಗ್ತಕ್ಕಂಥದ್ದು, ಇದಂತದೆಲ್ಲ ಬರುತ್ತೆ. ಇದು ಕೊನೆಯ ದಿನಗಳು. ಅದರಿಂದ ಈಗ ಹೋಗಿ ಬೇಕಾದ್ರೆ ಮನೆಗೆ ವಾಸ ಮಾಡಿಕೊಂಡಿರು, ಅಂದ್ರೆ ನಿಮಗೆ ಬೇಕಾದಷ್ಟು ಸಿದ್ಧತೆಯನ್ನು ಮಾಡಿದ ದಿನ ಮನಸ್ಸಿಗೆ ಸಿದ್ಧತೆಯನ್ನು ಕೊಟ್ಟದ್ದಾಗಿ ಹೋಗಿರು. ನೀನು ಆ ಮನೆಯವರಿಗೆ ಸೇರಿದವನು ಅಂತ ಅವರಿಗೆ ಗೊತ್ತಾಗುವಂತೆ ವ್ಯವಹರಿಸಿ. ಆದ್ರೆ ನೀನು ಅಂತರದಲ್ಲಿ ಚೆನ್ನಾಗಿ ಅರಸ್ಕೊಂಡಿರು, ನೀನು ಅವರಿಗೆ ಆಗಲಿ ಅವರು ನಿನಗೆ ಆಗಲಿ ಸೇರಿದವರು ಅಲ್ಲ ಅಂತ ಮನೆಗೆ ಹಾಕಿಸ್ಕೊಳ್ತಾ ಇದ್ದಾರೆ ನೋಡಿ. ಹಾಗಿರ್ಬೇಕಂತೆ ನಾನು ನಿಮ್ಮನೆ ಇಲ್ಲೇ ಕೆಲಸ ಮಾಡಬೇಕು ಅಂತಲೇ ಕೇಳಬೇಕಂತೆ. ಆದ್ರೆ ಹೃದಯದಲ್ಲಿ ಭಾವಿಸಬೇಕಂತೆ ಅವನು ಇವನಿಗೆ ಸಂಬಂಧಪಟ್ಟವರಲ್ಲ, ಇವನು ಅವನಿಗೆ ಸಂಬಂಧಪಟ್ಟವರಲ್ಲ ಅಂತನ್ನುವ ನಿಶ್ಚಿತ ನೀವು ಆ ಹೃದಯದಲ್ಲಿ ಇರಬೇಕಂತೆ. ಇದು ಎರಡು ಬಗ್ಗೆ ನಡವಳಿಕೆ ಆಗಲಿವೆ ನಡೆದ ಶ್ರೀರಾಮಕೃಷ್ಣ ಹೇಗೆ ನಾವು ಹಿಡಿದಾಗ್ತಿದ್ವು. ಇದು ಎರಡು ಬಗೆಯ ನಡವಳಿಕೆ ಆಗಲಿವೆ, ಒಳಗೊಂದು ಹೊರಗೊಂದು ಅನ್ನೋ ಇದೇ ಅಲ್ವೇ? ಎದುರಿಗೆಲ್ಲ ನೀನೇ ನನ್ನವನು ನಾನು ನಾನು ನಿನ್ನವನು ಅಂತ ಮನೆ ಬರ್ತೀವಿ. ಹೊರಗೆ ನೋಡಿದ್ರೆ ಒಳಗಡೆ ತಿಳ್ಕೊಳ್ಳೋದು ನೀ ಯಾರೋ ನಾನು ಯಾರೋ ಅಂತ. ಹಾಗೆ ಅರ್ಥ ಮಾಡ್ಕೊತೀರಿ ಇದನ್ನ ಡಬಲ್ ಡೀಲಿಂಗ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ. ಒಳಗೊಂದು ಹೊರಗೊಂದು ನಡವಳಿಕೆ ಆಯ್ತಲ್ಲ ಇದನ್ನ ಶ್ರೀರಾಮ ಸ್ಟೇಷನ್ ಕೊಟ್ಟಿದ್ದಾರೆ. ನಾನು ಏನು ತೊಂದರೆ ನಾವು ಮೊದಲಿಂದ ಅದ್ರ ಬಿಸಿ ಶ್ರೀರಾಮಕ್ಕೆ ಕೇಳ್ಬಿಟ್ಟಿದ್ದಾರೆ ಅದು ನಮ್ಮನ್ನು ಸಿಕ್ಕಿರಾಗ. ಆದ್ರೆ ಶ್ರೀರಾಮಕೃಷ್ಣರು ಇಲ್ಲಿ ಯಾವ ರೀತಿ ಅದಕ್ಕೋಸ್ಕರ ಆತರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನ ಅಂತ ಅವರು ಮಂದ ಮತಿಗಳು ಸಾಮಾನ್ಯ ಜನ ಅಂತಾರೆ ಅವರು ಮಂದಮತಿಗಳು ಅಂದ್ರೆ ಬೈಬಲ್ ಶಬ್ದ ಅಲ್ಲ. ಮಂದಮತಿಗಳು ಅಂತಂದ್ರೆ ಅವನ ದಡ್ಡು ಶುಂಠಕಾಯಿಗಳು ಅಂತ ಬರೆಯುವುದಂತ ಅರ್ಥ ಅಲ್ಲ. ಅವರ ಮಾನಸಿಕ ಮಟ್ಟ ಬಹಳ ಕಡಿಮೆ. ಅವರಿಗೆ ಈ ಒಂದು ಅನಾಸಕ್ತಿ ಅಸಂಗತ್ವ ಇವುಗಳನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅರ್ಥ ಹೋಗೋದು ಸಾಧ್ಯವೇ ಇಲ್ಲ. ಅವನು ಮುಂದೆ ನೋಡು, ನೀನು ನೀನೇ, ನಾನು ನಾನೇ, ಅಲ್ಲಿ ನಾವೆಲ್ಲರೂ ಕೂಡ ಆ ಪರಮಾತ್ಮನಲ್ಲಿ ಒಂದು ಪರಮಾತ್ಮ ತತ್ವವನ್ನು ತೆಗೆದುಕೊಂಡ್ರೆ ನಾವೆಲ್ಲರೂ ಒಂದು. ಕೇವಲ ಲೌಕಿಕ ದೃಷ್ಟಿ ತೆಗೆದುಕೊಂಡ್ರೆ ನಾವೆಲ್ಲ ಬೇರೆ ಇತ್ಯಾದಿಗಳನ್ನು ಹೇಳ್ತಾ ಇತ್ತು ಅಂತಂದ್ರೆ ಅವರಿಗೆ ಏನು ಅರ್ಥ ಆಗುತ್ತೆ? ಅಲ್ಲಿಂದ ಶ್ರೀರಾಮ್ ಹೇಳ್ತಾ ಇದ್ದಾರೆ, ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆಗೆ ಧಕ್ಕೆ ಬರದಂತೆ ಇರಬೇಕಾದ್ರೆ ನೀನು ಅಂತರಂಗದಲ್ಲಿ ಭಾವಿಸಬೇಕು. ಈ ಮನೆಯವರು ಯಾರಿಗೂ ಕೂಡ ನೀನು ಸಂಬಂಧಪಟ್ಟವನಲ್ಲ, ಅವರು ಕೂಡ ನೀನು ಸಂಬಂಧಪಟ್ಟವರಲ್ಲ ಅಂತ. ಆದ್ರೆ ವ್ಯವಹಾರ ಆಗಿರ್ತಕ್ಕಂಥದ್ದು ಹೇಗಾಗಬೇಕು? ನಾನು ಕರಿಬೇಕು. ಸಂಸಾರವನ್ನು ಇದು ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಕಾಗಕ್ಕೆ ಅಲ್ಲಿ ನಾನು ಕಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು. ನಾವಿರಿಗೆ ನೀ ನನಗೆ ಅಂತಕ್ಕಂಥ ವ್ಯವಹಾರದಲ್ಲೇ ಹೋಗ್ಬೇಕು. ಆದ್ರೆ ಇವತ್ತು ಸಂಸಾರದಲ್ಲಿ ಹೇಗಿದ್ದಾರೆ? ಅದೇನು ಜಗಳ, ಅದೇನು ಅಸೂಯೆ, ಅದೇನು ಅಧಿಕಾರದ, ಅವ್ರ ಮೇಲೆ ಇವರು ತಪ್ಪ ತೋರಿಸೋದು, ಇವ್ರ ಮೇಲೆ ಅವ್ರು ತಪ್ಪ ತೋರಿಸೋದು. ಈ ಮೂಲಕ ಅವರು ಪ್ರಾಪಂಚಿಕರೇ ಆಗಿದ್ರು ಕೂಡ ಅವರು ಸಂಸಾರ ಸುಖವನ್ನೇ ಅನುಭವಿಸೋದಕ್ಕೋಸ್ಕರ ನಿಂತವರಾದರೂ ಕೂಡ ಅವರು ಇವರಿಗೆ ಸೇರಿದ್ರೆ ಅವರವರಿಗೆ ಸೇರಿಲ್ಲ, ಅವರ ಅಂತರಂಗದಲ್ಲೂ ಕೂಡ ಅವರಿವರಿಗೆ ಸೇರಿಲ್ಲ, ಬಹಿರಂಗದಲ್ಲೂ ಕೂಡ ಅವರಿವರಿಗೆ ಸೇರಿಲ್ಲ. ಹೇಳುವಿಕೆ ಅಲ್ಲಿ ಸಾಧ್ಯವೇ ಇದೆ. ಯಾಕೆ ಅಂತಂದ್ರೆ ದುಷ್ಟ ಸಂಸ್ಕಾರಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ ಅಹಂಕಾರ ತಂಬ ತರ್ಪ ಸ್ವಾರ್ಥ, ಇವುಗಳಿಂದಾಗಿ ಅವರು ವೇದಾಂತ ದೃಷ್ಟಿಯಿಂದ ಅಲ್ಲಿದ್ದರೂ ಕೂಡ ಈ ಒಂದು ಲೌಕಿಕ ದೃಷ್ಟಿಯಿಂದ ಬೇರೆ ಬೇರೆ ಆ ಬೇರೆ ತರ ಪ್ರೇರಣೆ ಇಲ್ಲ. ಲೌಕಿಕವಾಗಿ ನಾವು ಅನ್ಯೋನ್ಯತೆಯಿಂದ ಇರೋದಕ್ಕೆ ಸಾಧ್ಯವಾಗಲಿ, ನಮ್ಮ ಆಧ್ಯಾತ್ಮಿಕ ಜೀವನ ಆಗಿರ್ತಕ್ಕಂಥದ್ದು ಲೌಕಿಕ ಜೀವನದ ಸಾಮರಸ್ಯವನ್ನು ಪಡೆಯಬಾರದು. ನಮ್ಮ ಆಧ್ಯಾತ್ಮಿಕ ಜೀವನ ಬೆಳೆದಕ್ಕಂಥದ್ದು ಲೌಕಿಕ ಜೀವನದ ಸಾಮರಸ್ಯವನ್ನ ಒಡೆದು ಹಾಕಬಾರದು. ಒಂದ್ ವೇಳೆ ಒಡೆಯಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಬಿಟ್ಬಾರ್ದು. ಸಂಪೂರ್ಣ ತ್ಯಾಗ ಮಾಡಿ ಬಿಡಬಾರ್ದು. ಆಮೇಲೂ ಕೂಡ ಇದೇ ಪ್ರಪಂಚದಲ್ಲಿ ಇರಬೇಕು, ವಿಶ್ವ ಮಾನವನಾಗಿ ಇದೇ ಪ್ರಪಂಚದಲ್ಲಿರಬೇಕು. ಪ್ರತಿಯೊಬ್ಬ ಮಾನವನನ್ನು ಕೂಡ ಆ ಭಗವಂತನ ಮಕ್ಕಳು ಅಂತಕ್ಕಂಥ ತುಂಬ ಭಾವನೆಯಿಂದ ಎಲ್ಲರೊಂದಿಗೂ ಹೊಂದಿಕೊಂಡಿರ್ಬೇಕು. ಸಾಮರಸ್ಯ ಭಕ್ತಿ ಸಾಮರಸ್ಯ ಅದು ಒಂದು ದಿವ್ಯವಾದಂತಹ ಸಾಮರ್ಥ್ಯ, ಇದೊಂದು ಲೌಕಿಕ ಸಾಮರಸ್ಯ. ಅಂತೂ ಸಾಮರಸ್ಯ ಹಾರ್ಮನಿ ಇದು ನಮ್ಮ ಜೀವನದಲ್ಲಿ ನೆಲೆಗೊಳ್ಳದೆ ಹೋಯಿತು ಅಂತ ಹೇಳಿದ್ರೆ ನಮ್ಮ ಜೀವನ ಅದು ಆಧ್ಯಾತ್ಮಿಕ ಆಗೋದು ಸಾಧ್ಯವೇ ಇಲ್ಲ. ಆಧ್ಯಾತ್ಮಿಕಕ್ಕೆ ಕಳಂಕ. ಸಾಮರಸ್ಯ ಇಲ್ಲದಿರ್ತಕ್ಕಂತಹ ಜೀವನ ಎಲ್ಲಿದೆಯೋ ಅಲ್ಲಿ ಆಧ್ಯಾತ್ಮಿಕದಲ್ಲಿ ಇಟ್ಟು ಅದು ನಂಬಬೇಕಾಗಿಲ್ಲ. ನೀವನ್ನ ಸುಂದರ ಆಧ್ಯಾತ್ಮಿಕತೆ ಅಲ್ಲ, ಅದು ಇನ್ನೇನೋ ಇರಬಹುದು. ಆದ್ರಿಂದ ಆಧ್ಯಾತ್ಮಿಕ ಮನೋಭಾವ ಆಗಿರ್ತಕ್ಕಂಥದ್ದು ನಮ್ಮ ಸಮುದಾಯ ಜೀವನದಲ್ಲಿ ಸಾಮರಸ್ಯವನ್ನು ತರುವಂತಿರ್ಬೇಕು. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅವರಿಗೆ ಅವರೊಂದಿಗೆ ಏನು ಅವರಿಗೆ ಚೇತನವನ್ನು ತರ್ತಕ್ಕಂಥ ರೀತಿಯಲ್ಲಿ ವ್ಯವಹರಿಸುವಂತ ಮತ್ತು ಅದು ಅವ್ರಿಗೆ ಗೊತ್ತಾಗುವಂತೆ ವ್ಯವಹರಿಸುವಂತ ನಾನು ಅವರಿಗೆ ಸೇರಿದ್ದೇನೆ ಕಲಿತಿರ್ತಾರೆ. ಅವ್ರಿಗೂ ಕೂಡ ಅನಿಸ್ಬೇಕಂತೆ ಇವರೇನೋ ಸೇರಿದವರು ಹಾಗೆ ಇದ್ದಾರಲ್ಲ ಅಂತಂತ ಅನಿಸಬಾರದಂತೆ. ಇದೆಂತಹ ನಾಜು ನೋಡಿ, ಇದೆಂತಹ ಸಲಹೆ ನೋಡಿ. ಈಗ ಮಾಸ್ಟರ್ ಸುಮ್ಮನೆ ಕೊಡ್ತಿದ್ದಾನೆ ಶ್ರೀರಾಮ ಕೃಷ್ಣ ಮಾತನ್ನೆಲ್ಲ ಕೇಳಿ ಪರಮಾತ್ಮ ಬುದ್ಧಿವಾದ ಹೇಳುತ್ತಲೇ ಮುಂದುವರಿತಾಗಿದ್ದಾರೆ. ಕಂಡರೆ ಈಗ ನೀನು ಹಾರುವುದನ್ನು ಕುಳಿತುಕೊಂಡಿದ್ದೀಯೇ? ನೀನು ನಿನ್ನ ತಂದೆಯನ್ನು ಪ್ರೀತಿಯಿಂದ ನೋಡಬೇಕು. ನೀನು ನಿನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡೋದಕ್ಕೆ ಆಗೋದಿಲ್ಲ. ಈಗ ಎರಡು ಮಾತಿದೆ, ನೀನು ಈಗ ಹಾರುವುದನ್ನು ಕಲಿತುಕೊಂಡಿದ್ದೀಯೇ? ಹಾರುವುದಂದ್ರೆ ಪಂಜರದಿಂದ ಹಾರಿ ಹೋಗುವುದನ್ನು ಕಲ್ತ್ಕೊಂಡಿದ್ದೀಯ ಅಂತ ಅರ್ಥ. ಸಂಸಾರ ನಿನ್ಗೆ ಅನ್ಕೊಂಡಿಲ್ಲ, ಆ ರೀತಿಯಲ್ಲಿ ನೀನು ತಯಾರಾಗಿದ್ದೀಯೇ ಅಂದ್ರೆ ಸಂಸಾರವಾದ್ದರಿಂದ ಅಂತ ಅರ್ಥ. ಆದ್ರೆ ನೀನು ಹೇಗಿರ್ಬೇಕು ಮನೆಯಲ್ಲಿ, ಗೃಹಸ್ಥರು ಹೇಗಿರಬೇಕು ಹಾಗಿರ್ಬೇಕು. ಅದಕ್ಕೆ ಕಷ್ಟ ಹೇಳ್ತಾ ಇದ್ರೆ ನೀನು ನಿನ್ನ ತಂದೆಯನ್ನು ಪ್ರೀತಿಯಿಂದ ನೋಡಬೇಕು. ನೀನು ನಿನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡಬೇಕಾಗುತ್ತಿದ್ರೆ ನೀನು ಪ್ರಣಾಮ ಮಾಡಬೇಕು. ಸುಮಾರು 32 ವರ್ಷದ 32 ಅಥವಾ 35 ವರ್ಷದ ಯುವಕ, ವಿಜಯಾನಂದ ಯುವಕ, ಅವನು ಈಗ ತಂದೆಗೆ ಬಗ್ಗೆ ನಮಸ್ಕಾರ ಮಾಡಿ ಪ್ರಣಾಮ ಮಾಡಬೇಕಂತೆ, ಸಾಷ್ಟಾಂಗ ಪ್ರಣಾಮ ಮಾಡಬೇಕಂತೆ, ಉದ್ದಂಡ ನಮಸ್ಕಾರ ಮಾಡಬೇಕಂತೆ. ಮಾಡ ಮಾಸ ಮಾಡಿ ಹೇಳ್ತಾನೆ, ಹೌದು ಸಾಧ್ಯ ಅಷ್ಟು ಹಣ್ಣಾಗಿದೆ ಅಂತ ಅರ್ಥ. ಇಲ್ಲಿ ಶ್ರೀರಾಮಕೃಷ್ಣರು ಮಾತೃದೇವೋ ಭವ ಪಿತೃದೇವೋ ಭವ ಅದರಂತಕ್ಕಂತಹ ಭಾವನೆಯಿಂದ ಯಾವ ರೀತಿಯಲ್ಲಿ ಕಾರ್ಯಗತಗೊಳಿಸ್ತಾ ಇದ್ದಾರೆ ಅಂತ ನಾವು ಗಮನಕ್ಕೆ ನೋಡಬೇಕಾಗುತ್ತೆ. ಎಂಥ ಬೋಧನೆಗಳನ್ನ ನೀಡಿದ್ದಾರೆ ಇವನ್ನೆಲ್ಲ ನಾವು ಗಮನಿಸ್ತು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಯುವಕರಲ್ಲಿ ಗಮನಿಸ್ತು ಅಂತ ಹೇಳಿದ್ರೆ ಸಮಾಜ ಯಾಕೆ ದುರ್ಬಲವಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ನಿನಗೆ ನೀನೇನ್ ತಾನೇ ಹೇಳಿ, ನಿನಗೆಲ್ಲ ಗೊತ್ತಿದೆ, ಎಲ್ಲ ಅರ್ಥ ಅಂತ ಇದೆ. ಅಲ್ವೇ ಮಾತು ಒಂದು ಮಾತು ಆಡದೆ ಸುಮ್ಮನೆ ಕೂತಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲವನ್ನೂ ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಲ್ವೇ ಮಾಸ್ಟರ್ ಹೇಳ್ತಾರೆ, ಹೌದು ಈಗ ನನಗೆ ಸ್ವಲ್ಪ ಸ್ವಲ್ಪ ಅರ್ಥವಾಗುವುದಕ್ಕೆ ಪ್ರಾರಂಭವಾಗಿದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲ ನಿನಗೆ ಚೆನ್ನಾಗಿಯೇ ಅರ್ಥ ಆಗ್ತಾ ಇದೆ. ರಾಕಾಲ ಇಲ್ಲಿ ಇರುವುದನ್ನು ನೋಡಿ ಆತನ ತಂದೆಗೆ ಬಹಳ ಆನಂದವಾಗಿಬಿಟ್ಟಿದೆ. ನೋಡಿ ಆ ಮಾತು ಬೇರೆ, ಈ ಮಾತು ಬೇರೆ, ಆದರೆ ಅದರೊಳಗೆ ಒಂದು ಹೊಂದಾಣಿಕೆ ಇದೆ ತೋರಿಸ್ತಿರೋದನ್ನ ಏನಂತ. ಇಲ್ಲಿ ಇಷ್ಟು ಮಾತುಗಳಲ್ಲಿ ನೀ ಏನನ್ನು ಗಮನಿಸಬೇಕು ಅಂತಂದ್ರೆ, ಮಾಸ್ಟರ್ ಮಹಾಶಯನನ್ನ ತಮ್ಮ ದೇವೋದ್ದೇಶಕ್ಕನುಸಾರವಾಗಿ ಮತ್ತು ಆ ವ್ಯಕ್ತಿಯ ಆತ್ಮೋನ್ನತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ತರಬೇತಿ ಕೊಡಬೇಕು ಆ ರೀತಿಯಲ್ಲಿ ಸಂಪೂರ್ಣ ತರಬೇತಿ ಕೊಡ್ತಾ ಇದೆ. ನನಗೀಗ ಎಲ್ಲ ಗೊತ್ತಿದೆ ಅಲ್ವೇ ಅಂತ ಅವನನ್ನೇ ಕೇಳ್ತಾ ಇದ್ದಾರೆ. ಅವನು ಏನ್ ಹೇಳ್ತಾ ಇದ್ದಾನೆ, ಅಯ್ಯೋ ಏನ್ ಗೊತ್ತಿಲ್ಲ ಅಂತ ಹೇಳಿಲ್ಲ, ಹೀಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ನಿಜ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಶ್ರೀರಾಮಕೃಷ್ಣ ತಕ್ಷ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ ನಿನ್ಗೆಲ್ಲರೂ ಗೊತ್ತಿದೆ, ಎಲ್ಲರೂ ಅವನಿಗೆ ಗೊತ್ತಿದೆ ಅಂತಲ್ಲ ಇವರಿಗೆ ಗೊತ್ತಿದೆ. ಆದ್ರೆ ಅವನಿಗೆ ಮಾತ್ರ ಏನು ಪೂರ್ತಿ ಗೊತ್ತಾಗಲಿಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಕೂಡ ಕಾಲಕ್ರಮದಲ್ಲಿ ಅವನಿಗೆ ಗೊತ್ತಾಗುತ್ತೆ, ಗೊತ್ತಾಗುವುದು ಬೇಕಾದಷ್ಟ ಎಲ್ಲ ಬೀಜಗಳನ್ನು ಕೂಡ ಅಲ್ಲಿ ಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಅವನು ಸುಮ್ಮನೆ ಕುಳಿತುಕೊಂಡು ಶ್ರೀರಾಮಕೃಷ್ಣ ಹೇಳಿದ ಮಾತನ್ನ ಕುರಿತಾಗಿ ಮನನ ಮಾಡಿದಾಯ್ತು. ಅದಕ್ಕೆ ಶ್ರೀರಾಮಕೃಷ್ಣ ಹೊರಡುವ ಸಮಯ ಬಂದಾಯ್ತು. ಗಂಟ್ಲ ಮೇಲೆ ಬಂದು ಕಾಯಿಲೆ ಬಂದು ಎಲ್ಲರಿಂದ ಸೇವೆಯನ್ನು ಸ್ವೀಕಾರ ಮಾಡಿ ಎಲ್ಲರಿಗೆ ಹೊರಡುವಂತಹ ಸಂದರ್ಭ ಬಂದಾಯ್ತು. ಈಗ ಇವರೆಲ್ಲ ಅವ್ರು ಮಾಡಿದ ಅನಾಥ ಆಗ್ತಾರೆ, ಅನಾಥರಲ್ಲ ಅವ್ರು ಮಾಡಿ ಅವರು ಇರುವಂತೆ ಆಗ್ತಾರೆ, ಅವರವ್ರ ಪಾಡಿಗೆ ಅವರು ಇರುವಂತೆ ಆದಾಗ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಶ್ರೀರಾಮಕೃಷ್ಣ ಇಂಥ ಮಾತಾಡಿದ್ರು ಅಂತ ಮಾತು, ಅದು ಮರ್ಮ ಇಂಥ, ಅದು ಮರ್ಮ ಇಂಥ, ನಿಜ ನಿಜ ಈಗ ಎಲ್ಲ ಅರ್ಥ ಆಗ್ತಾ ಇದೆ. ಇವೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಅತಿಥಿ ಗೊತ್ತಾನೆ ಮನುಷ್ಯ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಕಥೆ ಈಗೆಲ್ಲ ಚೆನ್ನಾಗಿ ಅರ್ಥವಾಗ್ತಾ ಇದೆ ಅಂತ ಜೊತೆ ಹೇಳಿದ್ರು. ರಾಕಾಲ ಏರುವುದನ್ನು ನೋಡಿ ಆತನ ತಂದೆಗೆ ಬಹಳ ಆನಂದವಾಗುತ್ತಿದೆ ಅಂತ. ರಾಕಾಲ ಅಂತಂದ್ರೆ ಅದೇ 18 ವರ್ಷದ ಯುವಕ. ರಾಕಾಲ ತಂದೆಗೆ ರಾಕಾಲ ದಕ್ಷಿಣ ಹೆಸರಿರುವುದು ಸುತರಾಮ ಇಷ್ಟ ಇಲ್ಲ, ಯಾಕಂದ್ರೆ ಇವರು ತಲೆಪಡಿಸಿರುತ್ತಾರೆ ಅಂತ ಚೆನ್ನಾಗಿ ಒಂದು ಅರ್ಥವಾಗಿತ್ತು. ಸಮಯ ಮಾಡಿಬಿಟ್ಟು ಅದ ನಾನು ಬಂದ್ಬಿಡುತ್ತದ್ದು ಚೆನ್ನಾಗಿ ಗೊತ್ತಾಗುತ್ತಿದೆ. ಆದ್ರಿಂದ ಅವನನ್ನು ಅದರಲ್ಲಿ ಬೀಳದಂತೆ ಮನೆಗೆ ಕರ್ಕೊಂಡು ಹೋಗುತ್ತೆ ಬಹಳ ಬಹಳ ಪ್ರಯತ್ನ ಮಾಡ್ತಿದ್ದ ತಂದೆ. ಒಂದ್ಸತಿ ಅಂದ್ರೆ ನನ್ನ ಕೂಡ ಹಾಕ್ತಿದ್ದೀರ ಕೊನೆಯಲ್ಲಿ ತನ್ನ ಪಕ್ಕದಲ್ಲಿ ತೊಡಗಿಸಿಕೊಂಡು ತಾನು ಒಂದು ದೊಡ್ಡ ರಾಯರ ವಕೀಲ ಕೊಚ್ಚಿಗ ಯಾವುದು ಪತ್ರವನ್ನು ನೋಡ್ತಾ ಇದ್ದ. ಅವನು ಅದರಲ್ಲಿ ಏಕಾಗ್ರವಾಗಿ ನೋಡ್ತಾ ಇದ್ದ ಕಂಡು ಆಕಾಲದಲ್ಲಿ ಮೆಲ್ಲ ಒಂದನ್ನೇ ಹೋಗ್ತಾ ಇದ್ದ. ಓ ತಂದೆಯ ಗಮನ ಬೇರೆ ಕಡೆ ಹೋಗಿದೆ ಅಂತ ಬುಕ್ ಮಾಡಿಕೊಂಡು ತಕ್ಷಣ ಅಲ್ಲಿಂದ ಓಟಕ್ಕೆ ತಗೊಂಡು ದಕ್ಷಿಣೇಶ್ವರ ಬಂದು ನೆನವಿಟ್ಟ. ಈ ರೀತಿಯಲ್ಲಿ ದಕ್ಷಿಣೇಶ್ವರದಲ್ಲಿ ಅವನು ಬಂದು ನೆನವಿ ನಿಂತದನ್ನ ಕಂಡು ಅವನು ಮತ್ತೆ ಇಲ್ಲಿ ಓಡಿ ಬಂದ. ಆ ತಂದೆ ಓಡಿ ಬಂದು ನೋಡಿದಾಗ ಶ್ರೀರಾಮಕೃಷ್ಣರು ಆ ತಂದೆಯನ್ನ ಆ ರಾಕ್ಷಸನ ತಂದೆಯನ್ನ ಅತ್ಯಂತ ಉತ್ತಮ ಮಟ್ಟದಲ್ಲಿ ಉಚ್ಚಾರ ಮಾಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ, ಪ್ರಸಾದ ಕೊಡ್ತಾರೆ, ತಿಂಡಿ ತಿಂದು ತಿಂಡಿ ತೀರ್ಥ ಕೊಡ್ತಾರೆ. ಹೀಗೆ ಅವನು ಸರಿಪಡಿಸ್ತಾರೆ. ಅಷ್ಟೇ ಅಲ್ಲ, ರಾಕ್ಷಸನು ಕೂಡ ಮೊದಲು ಮೊದಲು ಹೆದರ್ಕೊಳ್ತಾ ಇದ್ದ ತಂದೆ ನೋಡೋದಕ್ಕೆ ಶ್ರೀರಾಮಕೃಷ್ಣ ಹೆದರ್ಕೊಳ್ಳಿ, ಅದಕ್ಕೆ ಹೋಗು ಮಾತಾಡಬೇಕು ಅಂತ. ಏನ್ ತೊಂದೆ ಮಾತಾಡ್ತಾರೆ, ಸಹಜವಾದ ವ್ಯವಹಾರ ಉಂಟಾಗುತ್ತೆ. ಶ್ರೀರಾಮಕೃಷ್ಣರು ಅತ್ಯಂತ ಪ್ರೀತಿಯಿಂದ ಆ ರಾಕ್ಷಸನ ತಂದೆಯನ್ನ ಕಂಡುಕೊಂಡಿದ್ರಿಂದ ಆ ರಾಕ್ಷಸನ ತಂದೆ ತಿಳ್ಕೊತಾನೆ, ನನ್ನ ಮಗ ಇಲ್ಲಿ ಸುರಕ್ಷಿತವಾಗಿದ್ದಾನೆ, ಕಾಲಕಾಲ ಊಟ ತಿಂಡಿ ಬುದ್ಧಿವಾದ ಇತ್ಯಾದಿ ಎಲ್ಲ ಸಿಗ್ತಾ ಇದೆ, ಸುರಕ್ಷಿತವಾಗಿದ್ದಾನೆ, ಚೆನ್ನಾಗೂ ನೋಡೋದಕ್ಕೆ ಕಳಕಳಿಯಾಗಿದ್ದಾನೆ, ಏನು ತೊಂದರೆ ಇಲ್ಲ ಅಂತ ಆನಂದದಿಂದ ಇದ್ದಾನಂತ ಕೂತ್ಕೊಂಡು ರಾಕ್ಷಸನಲ್ಲಿರುವುದನ್ನು ಕಂಡು ಅದರ ತಂದೆಗೆ ಬಹಳ ಆನಂದವಾಗ್ಬಿಟ್ಟಿದೆ. ಆನಂದವಾಗುವಂತೆ ಶ್ರೀರಾಮಕೃಷ್ಣ ಮಾಡಿದ್ದಾರೆ ಅಂತ. ಹಾಗೇನೇ ನಿಮಗೆ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೇನೆ, ಈಗ ನಿಮಗೆಲ್ಲ ಅರ್ಥ ಇದೆ ಅಂತ ಅರ್ಥ. ಮಾಸ್ಟರ್ ಕೈ ಮುಗಿದುಕೊಂಡು ತುಂಬಾನೇ ಕೊಟ್ಟಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹೌದು ನೀನೇನು ಭಾವಿಸ್ತಾ ಇದೆಯೋ ಅದು ಕೂಡ ನಡೆದು ಬಂದ್ಬಿಡುತ್ತೆ. ಅವನೇನೇನೋ ಭಾವಿಸ್ತಾ ಇದ್ದಾನೆ, ಅವನೇನು ಭಾವಿಸ್ತಾ ಇದೆ ಅಂತಂದ್ರೆ ನಾನು ಬರಬೇಕಿಲ್ಲ, ಅದು ನಮಗೆ ಗೊತ್ತಾಗಲಿಲ್ಲ. ಆದ್ರೆ ಶ್ರೀರಾಮಕೃಷ್ಣ ಅವನ ಭಾವನೆಯನ್ನು ಕೂಡ ಓದಿ ಹೇಳ್ತಾ ಇದ್ದಾರೆ, ನೀನೇ ಭಾವಿಸ್ತಾ ಇದೆಯೋ ಅದು ಕೂಡ ನಡೆದು ಬಂದ್ಬಿಡುತ್ತೆ, ಏನು ಕೆಲಸ ಮಾಡಬೇಡ ಅಂತ. ಈಗ ಪರಮಹಂಸರು ಪೂರ್ಣ ಪ್ರಕೃತಿಸ್ಥರಾಗಿದ್ದಾರೆ ಅಂತ ಬರೀತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಅಂದ್ರೆ ಇಷ್ಟು ಮಾತುಗಳಂತೂ ಶ್ರೀರಾಮಕೃಷ್ಣ ಭಾವನೆಯಿಂದ ಆಡಿದ್ರು, ಭಾವೋಕ್ತರಾಗಿ ಭಾವ ಸಮಾಧಿಸ್ಥರಾಗಿ ಆಡಿದಂತಹ ಮಾತು ಒಂದು ಹೇಳಬೇಕಾಗ್ತದೆ ಅಲ್ಲಿಗೆ. ಈಗ ಪರಮಹಂಸರು ಪೂರ್ಣ ಪ್ರಕೃತಿಸ್ಥರಾಗಿದ್ದಾರೆ, ಪ್ರಾಕಾಲ ರಾಮಲಾಲ ಕೊಠಡಿಯನ್ನು ಪ್ರವೇಶಿಸಿದ್ರು. ಈಗ ಅವರಿಬ್ಬರು ಬರುವುದಲ್ಲಿ ಪರಮಾಂತರ ಅಜ್ಞಾನುಸಾರ ರಾಮಲಾಲ ಹಾಡಲಾರಂಭಿಸಿದ್ದಾನೆ. ನಟ್ಟಿನೋಡ ಲಭದಂತೆ ಕಾಳಿಮ ಸಂವಾಣಿ ಧಾವಿಸುವ ನಾರಿ ಯಾರು, ನೀತಿಗ ಆಧಾರೆ ಮಾ ತೋ ಚಮಕೆ ಅರೂಪ ರಾಶಿ ತಾಯಿ ಜೋಡಿ ಧ್ಯಾನ ಧ್ವರೆ ಹೋಯೆ ಗಿರಿ ಗುಹ ವಾಸಿ. Thank you. ಜನರಿ, ಭಗವತಿ ಮತ್ತು ಜನನಿ. ಯಾರು ಸರ್ವವ್ಯಾಪಿಯಾಗಿದ್ದುಕೊಂಡು ಜಗದ್ರೂಪವನ್ನು ಧರಿಸಿದ್ದಾಳೋ ಆಕೆಯೇ ಭಗವತಿ. ಜನನಿ ಎಂದರೆ ಈ ಶರೀರಕ್ಕೆ ಜನ್ಮ ಕೊಡತಕ್ಕಂಥವಳು ಹೆತ್ತ ತಾಯಿ. ನಾನು ಮಾ ಭಗವತಿ ಭಗವತಿ ಅಂತ ಹೇಳ್ತಾ ಇದ್ದ ಹಾಗೆ ಸಮಾಧಿಸ್ತರಾಗಿ ಬಿಟ್ಟಿದ್ದೆ. ಭಗವತಿ ಭಗವತಿ ಅಂತ ಹೇಳ್ತಾ ಇದ್ದ ಹಾಗೆ ಆನಂದವಾಗಿ ಬಿಟ್ಟಿತ್ತು. ಈ ಜಗತ್ತಿನ ಈಶ್ವರ್ಯನ ಹತ್ತಿರಕ್ಕೆ ಎಳೆದುಕೊಂಡು ಬಿಡ್ತಾ ಇರುವಂತೆ ಆಸವಾಗ್ತಾ ಇತ್ತು. ಇದು ಬೆಸ್ಟ್ ಬಲಗಿಲ್ಲಿ ಎಳೆಯುವ ದೊಡ್ಡ ದೊಡ್ಡ ಮೀನು ಅದಕ್ಕೆ ಬಿದ್ದಿರೋದು ಗೊತ್ತಾಗುತ್ತದಲ್ಲ. ಹಾಗೆ ಗೌರಿ ಕುಣಿತ ಒಮ್ಮೆ ಹೇಳ್ತಾರೆ, ಕಾಳಿ ಗೌರಂಗ ಇಬ್ರು ಒಂದೇ ಎಂಬ ಜ್ಞಾನೋದಯವಾದಾಗ ನಿಜವಾದ ಜ್ಞಾನ ಬರಿಸಿದಂತಾಗುತ್ತೆ. ಯಾರು ಬ್ರಹ್ಮನೋ ಆತನೇ ಶಕ್ತಿ, ಕಾಳಿ ಆತನೇ ನರ ರೂಪದಲ್ಲಿ ಶ್ರೀ ಗೌರಂಗ. ಪರಮಾತ್ಮರ ಇಚ್ಛೆಗನುಸಾರವಾಗಿ ಈತ ರಾಮಲಾಲ ಗೌರಾಂಗ ಸಂಬಂಧವಾಗಿ ಒಂದು ಹಾಡು ಹೇಳಿದಂತೆ. ಶ್ರೀರಾಮಕೃಷ್ಣ ಮಾತು ಹೇಳ್ತಾರೆ, ನಿತ್ಯ ಯಾರದವರು ಆತನದೇ ಲೀಲೆ ಭಕ್ತರಿಗಾಗಿ ಭಗವಂತ ನರರೂಪವನ್ನು ಧರಿಸದೆ ತಾನೇ ಭಕ್ತರು ಆತನನ್ನು ಪ್ರೀತಿಸುವುದಕ್ಕೆ ಸಾಧ್ಯ. ಸೋದರ ಸೋದರಿ ತಂದೆ ತಾಯಿ ಸಂತಾನ ಇವೆಲ್ಲ ಭಾವಗಳಿಂದ ಆತನನ್ನು ಪೂಜಿಸುವುದಕ್ಕೆ ಸಾಧ್ಯ. ಭಗವಂತ ಕೇವಲ ಭಕ್ತರ ಈ ಪ್ರೀತಿಯ ಸಲುವಾಗಿ ದೇಹ ಸಾಧನೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ಕ್ರೀಡಿಸುವುದಕ್ಕೆ ಬರ್ತಾನೆ ಅಂತ ಮಾತನ್ನ ಹೇಳ್ತಾರೆ ಶ್ರೀರಾಮಕೃಷ್ಣ. ಭಾವಿಸ್ತಾ ಇದೆ ಒಂದೊಂದು ಮಾತನ್ನು ಭಾವಿಸಿದಾಗ ಅಷ್ಟು ರಥ ನಮಗೆ ಸಿಗುತ್ತೆ. ಹೀಗೆ ಶ್ರೀರಾಮಕೃಷ್ಣ ಈ ಮಾತುಗಳನ್ನ ಹೇಳಿದರು ಅಂತನ್ನುವರು. ಅಲ್ಲಿಯವರೆಗೆ ಈ ಅಧ್ಯಾಯ ಮುಗಿದುಬಿಟ್ಟಿದೆ. ಮುಂದಿನ ಅಧ್ಯಾಯ ಪ್ರಾರಂಭವಾಗುತ್ತೆ, 19ನೇ ಅಧ್ಯಾಯ. ಶ್ರೀರಾಮಕೃಷ್ಣರು ಕೈ ಕೀಲು ತಪ್ಪಿದ ಸನ್ನಿವೇಶದಲ್ಲಿ ಈ ಅಧ್ಯಾಯ ಬರುತ್ತೆ. ಕೈ ಕೀಲು ತಪ್ಪಿಬೇಕು, ಕೈ ಹೊರಟು. 2ನೇ ಫೆಬ್ರವರಿ 1824 ಮಾಘ ಶುಕ್ಲ ಷಷ್ಠಿ ಶನಿವಾರ ಪರಮಾತ್ಮ ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡು ಪ್ರಾಕಾಲ ಮಯಕರಣ ಹಾಜರ ಮತ್ತು ಇನ್ನೂ ಕೆಲವು ಭಕ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಗಂಟೆ ಅಪರಾಧ್ನೂರು ಮಾಸ್ಟರ್ ದಬ್ಬೆ ಸಿಂಧಿ ಮೆದುಗಟ್ಟೆ ಪಟ್ಟಿ ಇವುಗಳೊಡನೆ ಕೊಠಡಿಯನ್ನು ಪ್ರವೇಶಿಸಿ ಪರಮಾತ್ಮನಿಗೆ ಪ್ರಣಾಮ ಮಾಡ್ತಾ ಇದ್ದಾನೆ. ಯಾದಗಿರಲ ಬಟ್ಟೆ ತಿಂಡಿ ದಬ್ಬೆ ಪಟ್ಟಿ ಉಳ್ಳಯಕ್ಕೆ ಶ್ರೀರಾಮಕೃಷ್ಣ ಆ ಫ್ರಾಕ್ಚರ್ ಕೈಗೆ ಬ್ಯಾಂಡೇಜ್ ಕಟ್ಟೋದಕ್ಕೆ. ಒಂದು ದಿನ ಪರಮಹಂಸರು ಭಾವಾನುಷ್ಠಾಗಿ ಸರ್ವೀ ಮಂತ್ರ ಕಡೆಗೆ ಹೋಗ್ತಾ ಇದ್ದಾಗ ಅವರ ಜೊತೆಯಲ್ಲಿ ಯಾರೂ ಇಲ್ಲದ್ರಿಂದ ಬೇರೆಯ ಹತ್ತಿರ ನಿಂತ್ಬಿಟ್ಟು ಅವರ ಎಡಗೈ ತೋಳಿನ ಒಂದು ಮೂಳೆ ಕೀಲು ತಪ್ಪಿಬಿಟ್ಟಿದೆ. ಶ್ರೀರಾಮಕೃಷ್ಣರು ಮಾತು ನನಗೇನು ದೇಹಾರೋಗ್ಯ ಸರಿಯಾಗಿರಲಿಲ್ಲ, ಈಗ ಸರಿಯಾಗಿರ್ತಾನೆ ಮಾಸ್ಟರ್? ಹೌದು, ಈಗ ಸರಿಯಾಗಿದೆ. ಶ್ರೀರಾಮಕೃಷ್ಣ ಮೈನಟರನ್ನು ಹೇಳ್ತಾರೆ, ಮೈನಟರನ್ನ ಹಂತದಿಂದ ಭಕ್ತನಿಗೆ ಹೇಳ್ತಾರೆ, ಒಳ್ಳೆಯದು ನಾನು ಯಂತ್ರ ಭಗವಂತ ಯಂತ್ರಿಗ ಹಾಗಿದ್ದು ಕೂಡ ನನಗೆ ಯಾಕೆ ಹೀಗಾಯ್ತು? ಪರಮಾಂಶರು ಚಿಕ್ಕ ಮಂಚದ ಮೇಲೆ ಬಿಡಿಸಿಕೊಂಡು ಮೈನಟರನ್ನ ತೀರ್ಥಯಾತ್ರೆಯ ಸಂಬಂಧವಾಗಿ ಹೇಳ್ತಾ ಇದ್ದಾರೆ. ಆದ 12 ವರ್ಷಗಳ ಹಿಂದೆ ಅನೇಕ ತೀರ್ಥಸ್ಥಾನಗಳಿಗೆ ಹೋಗಿದ್ದ ಮಹಿಮಂತ್ರನ ಹೇಳ್ತಾನೆ. ನಾನು ಕಾಶಿಯ ಸಿಕ್ರೋದ ಎಂಬ ಭಾಗದ ಒಂದು ತೋಟದಲ್ಲಿ ಒಬ್ಬ ಬ್ರಹ್ಮಚಾರಿಯನ್ನು ನೋಡಿದೆ. ಆತ ಹೇಳಿದ, ತಾನು ಆ ತೋಟದಲ್ಲಿ ಕಳೆದ 20 ವರ್ಷಗಳಿಂದ ಇದ್ರು ಅದರ ಯಜಮಾನ ಯಾರು ಅನ್ನೋದು ತನಗೆ ಗೊತ್ತಾಗಿಲ್ಲ ಅಂತ. ನನ್ನನ್ನು ಕೇಳ, ನನಗೇನಾದರೂ ಸರ್ಕಾರಿ ಕೆಲಸ ಇದೆಯೇ ಅಂತ. ನಾನು ಹೇಳಿದೆ ಇಲ್ಲ ಅಂತ. ಆಗ ಆತ ಕೇಳ, ಹಾಗಾದ್ರೆ ನೀನೇನು ಪರಿಪೂರ್ತೇನೆ ಅಂತ. ನರ್ಮದ ತೀರದಲ್ಲಿ ನಾನು ಒಬ್ಬ ಸಾಧುವನ್ನು ನೋಡಿದೆ. ಆತ ಮನಗಳೊಳಗೆ ಗಾಯತ್ರಿ ಜಪ ಮಾಡ್ತಾ ಇದ್ದ, ಶರೀರ ಉರುಕೊಳ್ತಾ ಇತ್ತು. ಆತ ಪ್ರಣವ ಮತ್ತು ಗಾಯತ್ರಿ ಇದನ್ನು ಗಟ್ಟಿಯಾಗಿ ಉಚ್ಚರಿಸಿದಾಗ ಅಂತೂ ಆತನ ಹತ್ತಿರ ಕುಳಿತವರಿಗೂ ರೋಮಾಂಚ ಪುಲಕ ಆಗಿಬಿಡ್ತಾ ಇತ್ತು. ಅಂತ ಭಯಮಂತ್ರನ ತನ್ನ ಪ್ರವಾಸದ ಅನುಭವ ಈ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದ. ಪರಮಂತ್ರದ್ದು ಮಸ್ಮಶೆ ಬರಿತಾ ಇದ್ದೀರ, ಪರಮಂತ್ರದ್ದು ಬಾಲಕನ ಸ್ವಭಾವ ಹಸಿವಾಗಿದ್ದರಿಂದ ಮಾಂಸವನ್ನು ಕೇಳ್ತಾ ಇದ್ದಾನೆ. ಎಲ್ಲಿ ಏನಾದರೂ ಸದಿಕೆಯೇನೋ? ರಾಘವನ ಕಡೆ ನೋಡಿ ಪರಮಾತ್ಮರು ಸಮಾಧಿಸಲಾಗಿಬಿಟ್ರು ಅಂತ ಮಾತೃಭಾಷೆಯ ಬರಿತಾ ಇದ್ದಾನೆ. ಈ ಕಡೆಯೇ ಹಿಂದಿಯಲ್ಲಿ ಏನು ಕೇಳ್ತಾ ಇದ್ದಾರೆ, ಈ ಕಡೆ ರಾಘವನ ನೋಡಿದ ಸಮಾಧಿಸಲಾಗಿಬಿಟ್ರು. ಅದಿಲ್ಲಿ ಕೆಲವರೊಳಗೆ ಸಮಾಧಿ ಸ್ಥಿತಿ ಮಾತೃಭಾಷೆ ಮತ್ತೆ ಬರಿತಾ ಇದ್ದಾನೆ. ಈಗ ಪರಮಾತ್ಮರು ಕ್ರಮೇಣ ಪ್ರಕೃತಿಸ್ತಾ ಇದ್ದಾರೆ, ಪೂರ್ಣ ಪ್ರಕೃತಿಸ್ತರಾಗುವುದಕ್ಕೆ ಆಗುವುದಕ್ಕಾಗಿ ಕೇಳ್ತಾ ಇದ್ದಾರೆ. ನನಗೆ ಜಿಲೇಬಿ ಬೇಕು, ಕುಡಿಯುವ ನೀರು ಬೇಕು ಅಂತ ಈತ ಆಸೆಯನ್ನು ವ್ಯಕ್ತಪಡಿಸಿದಾಗ ಮಾತ್ರವೇ ಅವರ ಮನಸ್ಸು ಶರೀರ ಪ್ರತಿನಿಧಿಯಲ್ಲಿ ಬರುವುದು ಸಾಧ್ಯ. ಪರಮಾತ್ಮರು ಮೊಬೈಲ್ ಹಾಗೆ ಅಳ್ತಾ ಅಳ್ತಾ ಭಗವಂತಿ ಹೇಳ್ತಾ ಇದ್ದಾರೆ, ಓ ತಾಯಿ ಬ್ರಹ್ಮಮಯಿ, ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ, ತೋಳು ಬಹಳವಾಗಿ ಮುಗಿತಾ ಇದೆಯಲ್ಲ. ಬಳಿಕ ಭಕ್ತರುಗಳಿಗೆ ತಿರುಗಿ ಕೇಳ್ತಾ ಇದ್ದಾರೆ, ಏನು ಇದು ಮತ್ತೆ ಹೋಗ್ಬಿಡುತ್ತಾ? ಭಕ್ತರು ಚಿಕ್ಕ ಮಗುವನ್ನು ಸಮಾಧಾನ ಪಡಿಸುವ ರೀತಿಯಲ್ಲಿ ಅವರು ಕೇಳ್ತಾ ಇದ್ದಾರೆ, ಖಂಡಿತ ಬೇಗ ಹೆಂಗ್ಬಿಡುತ್ತೆ. ಶ್ರೀರಾಮಕೃಷ್ಣ ರಾಖಾಲಿಗೆ ಕೇಳ್ತಾ ಇದ್ದಾರೆ, ನೀನು ಇಲ್ಲಿ ಇರೋದು ನನ್ನ ಶರೀರ ನೋಡ್ಕೊಳ್ಳೋದಕ್ಕಾದರೂ ಕೂಡ ಇದು ಇಂಥದ್ದೇನೂ ಅಲ್ಲ, ಯಾಕೆಂದ್ರೆ ನೀನು ನನ್ನ ಜೊತೆಯಲ್ಲಿ ಬಂದಿದ್ರು ಕೂಡ ನಿನ್ನ ಬೇಗೆಯವರೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಬರವೇ ಬಂದ ಸೋಕರವರೆಗೆ ನಮಗೆ ಎತ್ಕೊಂಡು ಹೋಗ್ಬೋದು ಕಾದಂಬಿ, ಆದ್ರೆ ಎಲ್ಲೋ ಕೂತಬೇಕು ಅಲ್ಲಿವರೆಗೆ ಇವನು ಹೋಗಿ ಕೂತ್ಕೊಳ್ಬೇಕಾಗುತ್ತೆ. ಅದರಿಂದ ನಿನ್ನೇನು ತಪ್ಪಿಲ್ಲ, ತಂಗೂ ನಾನು ಎಷ್ಟೇ ನನ್ನ ಸೇವೆಗೋಸ್ಕರ ನಾನು ತಪ್ಪಿದ್ರು ಕೂಡ ಯಾವುದೋ ಒಂದು ಸ್ಥಾನದಲ್ಲಿ ನಾನು ಏಕಾಂತವಾಗಿ ಇರಬೇಕಲ್ಲ ಆಗಿದ್ಬಿಟ್ಟು ಶ್ರೀರಾಮಕೃಷ್ಣ ಮತ್ತೆ ಭಾವಾಚಾಗಿ ಹೇಳ್ತಾ ಇದ್ದಾರೆ, ಓ ಓ ತಾಯಿ ಇದೇನು ನಾನು ಹೇಳ್ತಾ ಇರೋದು, ಓ ತಾಯಿ ನನಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಬಾಯಿ ಜ್ಞಾನ ಶೂನ್ಯನಾಗಿ ಮಾಡಬೇಡ, ನನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಡ, ನಾನು ದೇವರ ನಿನ್ನ ಕೂಸು, ಆದ್ರಿಂದ ನನಗೆ ಹಂಚಿಕೆ ಬಹಳ, ನನಗೆ ತಾಯಿ ಬೇಕು ಬ್ರಹ್ಮಜ್ಞಾನಕ್ಕೆ ನನ್ನ ಕೋಟಿ ನಮಸ್ಕಾರಗಳು, ಯಾರು ಕೇಳ್ತಾರೋ ಅವರಿಗದನ್ನು ಕೊಟ್ಟು, ಓ ಆನಂದಮಯಿ ನಾನು ಮಾತ್ರ ನಿನ್ನ ಗುಣಗಾನ ಮಾಡಿಕೊಂಡಿರುವಂತಾಗಲಿ. ಪರಮಾತ್ಮರು ಉಚ್ಚ ಕಲಿತದಿಂದ ಆನಂದಮಯಿ ಆನಂದಮಯಿ ಅಂತ ಹೇಳ್ತಾ ಬಳಸ್ತೆ ಬಳಸಲೇ ಹೇಳ್ತಾ ಇದ್ದಾರೆ. ಈ ಎದೆಯ ಕೊರೆಯುವುದು ಒಂದು ವ್ಯಥೆ ನನಗೆ, ಈ ಎದೆಯ ಕೊರೆಯುವುದು ಒಂದು ವ್ಯಥೆ ನನಗೆ, ನೀ ಒಡನೆ ಇದ್ದರು ನಾನು ಹೆಚ್ಚರಿದ್ದರೂ ಕಳ್ಳತನವಾಯ್ತಲ್ಲ ನನ್ನ ಮನೆಯ ಮನದೊಳಗೆ, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ, ನೀನೊಡನೆ ಇದ್ದರೂ ನಾನು ಹೆಚ್ಚರಿದ್ದರೂ ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ ಅಂದ್ರೆ ಕೈ ಮುಕ್ಕೊಂಡು ಅಂತ ಅದು ಹೇಳ್ಕೊಟ್ಟು ಹೊರಟದ್ರು. ಅದು ಇದು ಬೇರೆ ಅರ್ಥ. ಪರಮಾತ್ಮರು ಈಗ ಮತ್ತೆ ಭಗವತಿ ಹೇಳ್ತಾ ಇದ್ದಾರೆ, ನಾನು ಏನಾದರೂ ತಪ್ಪು ಮಾಡಿದ್ದೇನೆ ನಿಜ ತಾಯಿ, ನಾನು ಯಾವುದನ್ನಾದರೂ ಸ್ವಚ್ಛ ಮಾಡ್ತಾ ಇದ್ದೇನೆ ತಾಯಿ, ಎಲ್ಲರೂ ಮಾಡ್ತಿರೋದು ನೀನೇ ಅಲ್ವೇ, ನಾನು ಎಂತ ನೀನು ಎಂತ ಬಿದ್ದಿದ್ದು ನಾನ ಇದು ಕೂಡ ನೀನೇ ಬಿದ್ದಿದ್ದು ಬೆಳೆದಿದ್ದು ನೀನೇ, ಯಾಕೆಂದ್ರೆ ನೀನು ಎಂತ ನೀನ್ ನಟ್ನವರು ಕೇಳ್ತಾರೆ ಬೆಳೆಸಿದ್ಯಾರ ನಸದ್ ಮಾತ್ರ ತಾಯಿ ಇರುತ್ತೆ ಬೆಳೆದಿಲ್ಲ ಇರುತ್ತೆ ಸರಿ ಹೇಗಾಗುತ್ತೆ ಕೇಳ್ತಾ ಇದೆಯಲ್ಲ ನೀನೇ. ಅದನ್ನ ನಾನು ದೇಶಕ್ಕಾಗಿದೆ ತಾತ್ಪರ್ಯ ರಾಕಾಲಿ ಏನಂತಾ ಇರ್ತದೆ ನೋಡ್ಕೊ, ಕೆಳಕ್ಕೆ ಬಿದ್ದುಬಿಟ್ಟಿಯೇ ಮೊದ ಹೋಗ್ಬೇಡ ಮುನಿಸ್ಕೊಂಡು ನೋಡಿ, ಈ ಮಾತಾಡಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಬ್ರಹ್ಮಾನಂದವಿ ಅಂತಿರ್ತಕ್ಕಂಥ ಸ್ವಾಮಿ ಬ್ರಹ್ಮಾನಂದರ ಜೀವನ ಚರಿತ್ರೆ ಓದ್ಬೇಕಾಗುತ್ತೆ. ರಾಕಾಲ ಜೀವನ ಚರಿತ್ರೆ ಬರುತ್ತೆ. ರಾಕಾಲಿಗೆ ಶ್ರೀರಾಮಕೃಷ್ಣ ಕೈ ಮುಟ್ಕೊಂಡು ಇಷ್ಟ ಇಲ್ಲ, ಎಂಥ ದೊಡ್ಡ ಯೋಗಿಯಾಗಿ ಇವ್ರು ಕೈ ಮುಟ್ಟು ಕೈ ಮುಟ್ಕೊಂಡು ಕೂತಿದ್ದಾರೆ ಅಂತ ಜನರು ಹ್ಯಾಕ್ ಬಿಟ್ಕೊಡ್ತ ಜನರಿಗೆ ನಾನು ಹ್ಯಾಕ್ ಹೇಳೋದು, ಇವ್ರು ಯೋಗಿಗಳು ಇವ್ರು ದೇವರು ಇವ್ರ ಅವತಾರ ಪುರುಷರು ಕೈ ಮಾತ್ರ ಮುಟ್ಕೊಂಡಿದ್ದಾರೆ. ಇವರು ನಮ್ಮ ಕಲೆಕ್ಷನ್ ನೋಡಿದೆ ಅದಕ್ಕೋಸ್ಕರ ಅದಕ್ಕೆ ಕೋಪ. ಇವ್ರು ಏನ್ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಭಾರತ ಸ್ವಭಾವ ನೋಡಿ ನೋಡಿ, ಇದೊಂದು ತರುವಾಗಿಲ್ಲ ಕೈಲಿ ಹುಟ್ಟಿ ನೋಡಿದ್ರೆ ಹೋಗಿದ್ದಾರೆ. ಬಂದು ಬಂದವರಿಗೆಲ್ಲ ಅದನ್ನ ಹೇಳೋದು ಹೇಗೆ ನನಗೆ ಸರಿ ಬಂದಿದ್ದಾರೆ ನೋಡಿ, ಬಿದ್ದುಬಿಟ್ಟೆ ನಾನು ಹೇಗಾದ್ರು ಬಿದ್ದುಬಿಟ್ಟಿದ್ರು, ನಾನು ಯಂತ್ರ ಎರಡು ಮಾತು ಯಂತ್ರ ಐದು ಕೂಡ ಬಿದ್ದಿದ್ದಲ್ಲ ಯಾಕೆ ಈ ತರಹ ಬಳೆಯ ಸ್ವಭಾವದ ಮಾತುಗಳನ್ನೆಲ್ಲ ಆಡ್ತಾ ಇದ್ರೆ ಆ ಕಾರ್ಯ ಹೋದಂತಹ ವಿದ್ಯಾವಂತನಾದಂತಹ ಯುವಕನಿಗೆ ಕಲಿಸೋದಿಲ್ಲ. ಅದಕ್ಕೆ ಯಾರು ಬರ್ತಾರೆ ಬಂದು ಕರೆದ್ರೆ ಅವನು ಯಾರು ಹೊಂದ್ಬಿಡು ಅಂತಂದ್ರೆ ಯಾರು ಕಾಂತಿಯಲ್ಲಿ ಹೇಳ್ತಂದ್ರು ಯಾರು ಬಂದ ಕೂಡಲೇ ಶ್ರೀರಾಮಕ ಆಚಾರ್ಯ ಹೇಳಿದ್ರು ನೋಡಿ. ಆಗ ಅವರು ದೂರದಿಂದಲೇ ತುಂಬಾ ಚಂದ್ರಿಕೊಂಡು ಏನಿದ್ದಾರೆ ಎಷ್ಟೊಂದು ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ, ಹಾಗಾದ್ರೆ ಗುಪ್ತ ಮಾತು ಮಾಡಿದ ಕೈ ಕೈ ಆದ್ಮೇಲೆ ಬಂದು ಜೊತೆ ಎಷ್ಟು ಬೇಕಾದ್ರೆ ಮಾತಾಡಿದ್ರು ಇಂಥದ್ದು ನಾಯಕರು ತಂದೆ ತಂದೆ ಬೆಳೆ ಮಾತಾಡಿದ್ವಿ ಅಂತ ಇಷ್ಟು ಮಾಡಿದ್ರು ಕೂಡ ಇವ್ರು ಮತ್ತೆ ಮತ್ತೆ ಈ ಬೆಟ್ಟ ಮಾತಾಡಿದ್ರು ಅಂತ ಒಂದು ಭಾವ. ಅದನ್ನು ಹೇಳ್ತಾರೆ ನೋಡು ಕಲೆಕ್ ಬಿದ್ದುಬಿಟ್ಟಿಗೆ ಮೋಸ ಹೋಗ್ಬೇಡ, ಅನ್ಸ್ಕೊಂಡು ಮನಸ್ಕೊಂಡು ಮೋಸ ಹೋಗ್ಬೇಡ, ಅದೆಲ್ಲ ಬೇಡ, ಈ ಬಗೆಯ ಕುಟ್ಟು ಬಿಟ್ಟೆಲ್ಲ ಬೇಡ, ನನ್ನ ಬಗ್ಗೆ ಆ ಬಗ್ಗೆ ಆತಂಕ ಬೇಡ, ಸುಮ್ಮನೆ ನನ್ನ ತೋರಿಸ್ಕೊಂಡು ನಿನ್ನ ಅನಾಹುತ ಗುರಿಯಾಗಿಯೇ ಅವನ ಹೃದಯ ರಾಮ ಎಂತ ಅನಾಹುತ ಗುರಿಯ ರಾಮ ಹೇಗೆ ಆ ಪವಿತ್ರ ದಕ್ಷಿಣ ಕ್ಷೇತ್ರದಿಂದ ದೂರಕ್ಕೆ ಎಸೆಯಲ್ಬಿಟ್ಟ ಅವನು. ಮತ್ತೆ ಅವನವನ ಬಂದಾಗ ಕೂಡ ಸುಸ್ತಾಗಿ ಹಣ್ಣಿನಾಗಿ ನೀರಿನಾಗಿ ಆ ಹಳ್ಳಿಯಲ್ಲಿ ರಾಹಿರಾಮ್ ಪಾಹಿರಾಮ್ ಅಂತಕ್ಕಂತಹ ಸ್ಥಿತಿಯಲ್ಲಿ ಮತ್ತೆ ದಕ್ಷಿಣೇಶ್ವರಕ್ಕೆ ಬಂದಾಗಲೂ ಕೂಡ ಅದರ ಪ್ರವೇಶಿಸಿಲ್ಲ. ಶ್ರೀರಾಮಶ್ರೀ ಯಾರೋ ಬರ್ತಾನ ಕೊಡ್ತಾರೆ ಹೃದಯ ರಾಮ್ ಬಂದಿದ್ದಾರೆ ನೀನು ನೋಡ್ಬೇಕು ಅಂತ ಹೇಳಿ ಶ್ರೀರಾಮಶ್ರು ಹಲವಾರು ಭಕ್ತರೊಂದಿಗೆ ಮಾತುಕತೆ ಆಗ್ತಾ ಇದೆ. ಆ ಜನ ಹಸು ಬಂದಿದ್ದಾರೆ ಮಹಾರಾಜದಿಂದ ಒಂದು ನಿಮಿಷ ಬಂದೆ ಹೃದಯ ರಾಮ ಕರೀತಾ ಇದ್ದಾನೆ ಅಂತ ಅಲ್ಲಿಗೆ ಹೋಗಿದ್ರು. ಹೋಗ್ಬಿಟ್ಟು ಏನಪ್ಪ ಎಲ್ಲ ಚೆನ್ನಾಗಿದೆಯಾ, ಅವರು ಕಣ್ಣಿಗೆ ತೋರಿಸ್ಕೊಂಡು ತನ್ನ ಕೋಳಿ ಕತೆ ಎಲ್ಲ ಹೇಳ್ಕೊಂಡ್ಬಂದ್ರು. ಶ್ರೀರಾಮಕೃಷ್ಣ ಏನ್ ಮಾಡ್ಬೇಕಾಗತ್ತಪ್ಪ ಪ್ರಪಂಚ ಅಂದ್ರೆ ಹೀಗೇನೆ ನೋಡು ಬಹಳ ಜನ ಬಂದಿದ್ದಾರೆ ಮಾನವರ ಆ ಹೃದಯ ರಾಮನಿಗೆ ತೋರಿಸಿದಂತ ಹೃದಯ ಶೂನ್ಯತೆಯನ್ನು ನಾವೇನು ಹೇಳಿದ್ರು ಎಲ್ಲಿವರೆಗೆ ಸಿಕ್ಕಿ ಪರಮಾತ್ಮ ಅದಕ್ಕೆ ಎಷ್ಟೋ ಜನರ ರಸ್ತೆ ದೇವರು ಕೈಬಿಟ್ಟು ಮನುಷ್ಯ ಅಂತಿದ್ದರು. ದೇವರು ಕೈಬಿಟ್ಟು ಮನುಷ್ಯ ಅಲ್ಲ ಹೆಚ್ಚಿನ ಬಾಕಿ ಬಂದಾಗ ಎಷ್ಟೋ ಸಜ್ಜನರಿಗೆ ಅವ್ರ ಕಂಡು ಏನೋ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಾಗುತ್ತೆ, ಆ ಹಿಂದೆ ಬಂದ್ಬಿಡ್ತಾರೆ ಮಾಡಪ್ಪ ಮುಂದೆ ಹೋಗಿಲ್ಲ ಕೈ ಮುಂದೆ ಹೋಗಿಲ್ಲ ಯಾತಕ್ಕೆ ದೇವರು ಬಿಡೋದಿಲ್ಲ ಹೋಗಿಲ್ಲ ಇನ್ನು ಅನುಭವಿಸಬೇಕಾಗಿದೆ ಅನುಭವಿಸ್ತೇವೆ ಅಂತ ಸ್ವಯಂ ಪರಮಾತ್ಮೇ ಇಲ್ಲಿ ಹಿಂತಿರುಗಿ ಬರ್ತಾನೆ. ಯಾವುದಿದ್ದರೆ ಇನ್ನೊಂದು ಸಹ ಮಾತಾಡ ಅಂತ ಒಳ್ಳೆ ಮಾತಾಡಿ ಸರಿ ಏನ್ ಮಾಡ್ತಾರೆ ಅಂತಪ್ಪ ಅದಕ್ಕೆ ರಾಟಾಲಿ ಹೇಳ್ತಾ ಇದ್ದಾರೆ ಎಚ್ಚರಿಕೆ ನಡ್ಕೊ ಸುಮ್ ಸುಮ್ಮನೆ ಮುಗಿಸ್ಕೊಂಡು ಕರೆಕ್ಟ್ ಬಿದ್ದುಬಿಟ್ಟಿಗೆ ಮೋಸ ಹೋಗ್ಬೇಡ, ಇದಕ್ಕೂ ನಮ್ಗೆ ಮೋಸ ಹೋಗ್ತಾರೆ. ಶ್ರೀರಾಮ ಶ್ರೀ ಬಗ್ಗೆ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಡೀ ಜೀವನದಲ್ಲಿ ಆ ಬಗ್ಗೆ ಎಚ್ಚರಿಕೆ ಈ ಬಗ್ಗೆಯ ಸಾಧನ ಮಾರ್ಗ ಎಲ್ಲ ಬಗೆಯ ಬೋಧನೆ ನಮ್ಗೆ ಸಿಕ್ಕಿವೆ. ನಮ್ಮ ಜನ್ಮ ಕೃತಾರ್ಥವಾಗಬೇಕು ಬೇಕಾದಷ್ಟು ಇದೆ ಅದೆಲ್ಲವೂ ಕೂಡ ನಮಗೆ ಅರ್ಥವಾಗಲಿ ತನ್ನ ಮೂಲಕ ನಮ್ಮ ಜೀವನ ಸಾರ್ಥಕವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃತಿಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ.